ಆರಂಭ ಸುಗಮ ಕಲಾಪಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಗೋವಾದಲ್ಲಿ 52ನೇ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಪ್ರಗತಿಯಲ್ಲಿ ಅತ್ಯುತ್ತಮ ಚಿತ್ರಗಳಿಗೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ. ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಕಾರವಾರ. ಬೇಸಾಯ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಬೇಸಾಯ ರಂಗ ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ, ಈ ಕುರಿತು ಡಾಕ್ಟರ್ ರಾಜ್ಕುಮಾರ್ ಜಿಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಿಆರ್ ಅವರಿದ್ದಾರೆ. ಇವರು ನಮ್ಮ ಶಿರ್ಷಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಣ್ಣು ಮತ್ತು ನೀರಿನ ಪರೀಕ್ಷೆ ಹಂಗಂದ್ರೇನು, ಯಾಕೆ ಮಾಡಬೇಕು, ಅದರ ಅವಶ್ಯಕತೆ ಎಷ್ಟಿದೆ, ಎಷ್ಟು ದಿನಕ್ಕೊಂದ್ಸಲ ಮಾಡಬೇಕು, ಅದನ್ನು ಮಾಡೋದ್ರಿಂದ ರೈತರಿಗೆ ಯಾವ ರೀತಿ ಆರ್ಥಿಕವಾಗಿ ಲಾಭ ಆಗುತ್ತೆ, ಮಣ್ಣಿನ ಆರೋಗ್ಯ ಕಾಪಾಡುವುದರಲ್ಲಿ ಇದರಲ್ಲಿ ಏನಾದರೂ ಸಾಧ್ಯತೆಗಳು ಇದಾವೋ ಏನು, ಈ ಎಲ್ಲ ವಿಷಯವನ್ನು ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ರಾಜ್ಕುಮಾರ್ ಅವರೇ. ನಮಸ್ಕಾರ ಸರ್. ಈಗ ಪ್ರಮುಖವಾಗಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಅಂತೀವಲ್ಲ, ಏನು ಹಂಗಂದ್ರೆ? ಸರ್, ಈಗ ಮಣ್ಣು ಪರೀಕ್ಷೆ ನಾನಾ ಕಾರಣಗಳಿಗೆ ಮಾಡ್ತಾರೆ. ಬಿಲ್ಡಿಂಗ್ ಕಟ್ಟಲಿಕ್ಕೆ ಮಣ್ಣು ಪರೀಕ್ಷೆ ಮಾಡ್ತಾರೆ, ರೋಡ್ ಮಾಡಲಿಕ್ಕೆ ಮಣ್ಣು ಪರೀಕ್ಷೆ ಮಾಡ್ತಾರೆ, ಹಾಗೆ ಕೃಷಿ ಒಳಗಡೆ ಬೆಳೆಗಳಿಗೆ ಪೋಷಕಾಂಶಗಳನ್ನು ಪೂರೈಕೆ ಮಾಡಲಿಕ್ಕೆ ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ ಸರ್. ಜೊತೆಗೆ ನೀರನ್ನು, ನೀರಾವರಿಯಲ್ಲಿ ಬಳಸ್ತಕ್ಕಂಥ ನೀರನ್ನು ಪರೀಕ್ಷೆ ಮಾಡಿಬಿಟ್ಟು ಅದರ ಕ್ವಾಲಿಟಿ ಹೇಗಿದೆ, ಚೆನ್ನಾಗಿದೆ ಇಲ್ವಾ ಅನ್ನೋದು ಕೂಡ ಪರೀಕ್ಷೆನ ಮಾಡ್ತಾರೆ. ಇದಕ್ಕೆ ಮಣ್ಣು ಮತ್ತು ನೀರು ಪರೀಕ್ಷೆ ಅಂತ ನಾವು ಕರಿತೇವೆ ಸರ್. ಇದರ ಅವಶ್ಯಕತೆ ತುಂಬ ಇದೆ ಸರ್. ರೈತರು ಅದರ ಒಂದು ಗಮನವನ್ನು ಕೊಟ್ಟು ಡೆಫಿನೆಟ್ ಆಗಿ ಅದು ಮಾಡಿದರೆ ಇಳುವರಿಯಲ್ಲಿ ಹೆಚ್ಚಳ ಬರತಕ್ಕಂಥ ಸಾಧ್ಯತೆ ಇದ್ದೇ ಇದೆ ಸರ್. ಯಾಕೆ ಮಾಡಬೇಕು? ಕಂಟಿನ್ಯೂಸ್ ಆಗಿ ಅಂದರೆ ಒಂದು ಬೆಳೆ ಆದ ನಂತರ ಮತ್ತೊಂದು ಬೆಳೆ, ಮತ್ತೊಂದು ಬೆಳೆ ಅಂತ ಮತ್ತೊಂದು ಬೆಳೆ, ಗೊಬ್ಬರ ಹಾಕಲಾರ್ದೆ ನಾವೇನಾದರೂ ಭೂಮಿಯಿಂದ ತೆಗೆದಿದ್ದೇ ಆದರೆ ಪೋಷಕಾಂಶಗಳನ್ನು ಕಂಪ್ಲೀಟ್ ಆಗಿ ನಾವು ಖಾಲಿ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಫಲವತ್ತತೆ ನಾವು ಕಾಪಾಡಬೇಕು ಅಂತಂದ್ರೆ ಈ ಮಣ್ಣು ಪರೀಕ್ಷೆ ಅಂತಕ್ಕಂಥದ್ದು ನಾವು ಮಾಡಲೇಬೇಕಾಗುತ್ತೆ. ಈ ಪರೀಕ್ಷೆ ಮಾಡಿದಾಗ ಯಾವ ಅಂಶ ಜಾಸ್ತಿ ಬೆಳೆ ತಗೊಂಡಿದೆ, ಯಾವುದು ಖಾಲಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಂಡು ಅದನ್ನು ಪೂರೈಕೆ ಮಾಡಲಿಕ್ಕೆ ಬರುತ್ತೆ ಸರ್. ಹೀಗಾಗಿ ನಾವು ಮಣ್ಣು ಪರೀಕ್ಷೆಯನ್ನು ನಾವು ಮಾಡಲೇಬೇಕಾಗತ್ತೆ. ಬೆಳೆಗಳಿಗೆ ಸುಮಾರು 16 ಪೋಷಕಾಂಶಗಳು ಬೇಕು ಸರ್. 16 ಪೋಷಕಾಂಶಗಳಲ್ಲಿ ನಾವು ಸಾಮಾನ್ಯವಾಗಿ ಗೊಬ್ಬರದ ಮೂಲಕ ಒಂದು 3 ಪೋಷಕಾಂಶಗಳನ್ನು ಮಾತ್ರ ಕೊಡ್ತಾ ಇದ್ದೇವೆ. ಯೂರಿಯಾ, ಡಿಎಪಿ, ಪೊಟ್ಯಾಷ್, ಎನ್ ಪಿ ಕೆ ಅಂತಂದೇಳಿ ಅವನ್ನು ಕರಿತೇವೆ. ಅವಷ್ಟನ್ನಷ್ಟೇ ಕೊಡ್ತಾ ಇದ್ದೇವೆ. ಉಳಿದಂತೆ ಎಲ್ಲ ಪೋಷಕಾಂಶಗಳನ್ನು ಬೆಳೆಗಳಿಗೆ ಪೂರೈಕೆ ಮಾಡಿದಾಗ ಮಾತ್ರ ಉತ್ತಮವಾದ ಇಳುವರಿ ತೆಗಿಬಹುದು, ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಬಹುದು ಸರ್. ಅದೇ ರೀತಿ ನೀರು ಪರೀಕ್ಷೆನೂ ತುಂಬಾ ಅವಶ್ಯಕನೇ. ಈಗ ನೀರನ್ನು ಕುಡಿದ ತಕ್ಷಣ ಕೆಲವರು ಸಿ ಇದೆ ಅಂತಾರೆ, ಕೆಲವರು ಸವಳಿದೆ ಅಂತಾರೆ, ನೋಡಿದ ತಕ್ಷಣ ಅದರಲ್ಲೇನಾದರೂ ಕಲ್ಮಶ ಕಂಡ ತಕ್ಷಣ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದನ್ನು ವೈಜ್ಞಾನಿಕವಾಗಿ ಲ್ಯಾಬೊರೇಟರಿ ಒಳಗೆ ಪರೀಕ್ಷೆ ಮಾಡಿದಾಗ ಮಾತ್ರ ಅದರೊಳಗಡೆ ಅಪಾಯ ಆಗ್ತಕ್ಕಂಥ ಅಂಶಗಳು ಇದಾವ ಅಥವಾ ಉತ್ತಮವಾಗಿದೆಯಾ ಅನ್ನೋದನ್ನು ನಾವು ತಿಳ್ಕೋಬಹುದಾಗಿದೆ. ಈ ಒಂದು ಅಂಶಗಳನ್ನು ತಿಳ್ಕೊಂಡಾಗ ಮಾತ್ರ ಬೆಳೆ ನಿರ್ವಹಣೆ ಸಾಧ್ಯ, ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಮಣ್ಣು ಮತ್ತು ನೀರು ಪರೀಕ್ಷೆ ತುಂಬಾ ಅವಶ್ಯಕತೆ ಇದೆ ಸರ್. ಈ 16 ಪೋಷಕಾಂಶಗಳು ಅಂದ್ರಲ್ಲ, ಅದರಲ್ಲಿ ಪ್ರಮುಖವಾಗಿ ಗಾಳಿ, ನೀರು ಮತ್ತು ಆಮ್ಲಜನಕ, ಇದು ಕೂಡ ನೈಸರ್ಗಿಕವಾಗಿ ಫ್ರೀಯಾಗಿ ಸಿಕ್ಬಿಡುತ್ತೆ. ಹೌದು ಸರ್, ಹೌದಲ್ಲ, ಖಂಡಿತ. 16 ಪೋಷಕಾಂಶಗಳಲ್ಲಿ ಇವು 3 ಫ್ರೀಯಾಗಿ ಸಿಗ್ತವೆ, ಅದು 94% ಸಿಗುತ್ತೆ. ಹೌದು ಸರ್, ಖಂಡಿತ. ನೀವು ಹೇಳ್ತಾ ಇದ್ದೀರಿ, ನಾವೇನು ಪೂರೈಕೆ ಮಾಡ್ತಕ್ಕಂಥದ್ದು ಕೇವಲ ಒಂದು 5% ಅಷ್ಟೇ, ಉಳಿದಂತ 90-95% ನಿಸರ್ಗನೇ ಪೂರೈಕೆ ಮಾಡುತ್ತೆ. ಆ 5% ಅಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಇಳುವರಿಯಲ್ಲಿ ಬಹಳ ಹೊಡೆತ ಕೊಡ್ತದೆ. ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಾಗಬಹುದು, ಬಹುವಾರ್ಷಿಕ ಅರಣ್ಯ ಬೆಳೆಗಳಾಗಬಹುದು, ಅಲ್ಲೆಲ್ಲ ಮಣ್ಣು ಪರೀಕ್ಷೆ ಅಂತಿಂತ ಮಹತ್ವ ಪಡೆಯಲ್ಲ ಅಂತ ಹೇಳ್ತೀವಿ. ಯಾಕೆ ಪಡೆಯಲ್ಲ? ಅಲ್ಲಿ ಕೂಡ ಅವು ಹೀರಿ ಹೀರಿ ಅಲ್ಲಿ ಪೋಷಕಾಂಶಗಳನ್ನ ಖಾಲಿ ಮಾಡ್ತವು, ಆ ಹೆದರಿಕೆ ಅಲ್ಯಾಕಿರಲ್ಲ, ಇಲ್ಲ್ಯಾಕಿರುತ್ತೆ. ಈ ಒಂದು ವಾರ್ಷಿಕ ಬೆಳೆಗಳು ಅಥವಾ ಸೀಸನ್ ಬೆಳೆಗಳು ಅಂತ ನಾವೇನು ಕರಿತೇವೆ, ಅಲ್ಲಿ ಹೆಚ್ಚಿನ ಪೋಷಕಾಂಶಗಳು ಕಡಿಮೆ ಅವಧಿಯಲ್ಲಿ ಹೊರ ಹೋಗುತ್ತೆ ಸರ್. ಅದೇ ತೋಟಗಾರಿಕೆ ಬೆಳೆಗಳಲ್ಲಿ ಆ ಒಂದು ಪ್ರಶ್ನೆ ಉದ್ಭವಿಸಲ್ಲ, ಅಲ್ಲಿ ನಿಧಾನಗತಿಯಲ್ಲಿ ಈ ವರ್ಷ ಆಗಿದಂತ ಒಂದು ಪೋಷಕಾಂಶ ಬೆಳೆಗಳಿಗೆ ಸಾಮಾನ್ಯವಾಗಿ ಮುಂದಿನ ವರ್ಷ ಸಿಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದ್ರಿಂದ ತೋಟಗಾರಿಕೆ ಬೆಳೆಗಳಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಮರಗಳಿರ್ತದೆ ಅಂತ ಬೆಳೆಗಳಲ್ಲಿ ಪೋಷಕಾಂಶಗಳು ತಕ್ಷಣ ಬರಿದಾಗೋದಿಲ್ಲ, ನಿಧಾನವಾಗಿ ತಗೊಳ್ಳೋದ್ರಿಂದ, ಜೊತೆಗೆ ಏನಾದರೂ ಸಾವಯವ ರೀತಿಯಲ್ಲಿ ಏನಾದರೂ ಅವರು ಪೂರೈಕೆ ಮಾಡಿದ್ದೇ ಆದರೆ ಆ ಒಂದು ಹೆದರಿಕೆ ಅಲ್ಲಿ ಬರೋಕ್ ಸಾಧ್ಯತೆನೇ ಇಲ್ಲ ಸರ್. ನೀರಿನ ಒಂದು ಪರೀಕ್ಷೆಯನ್ನು ಮಾಡ್ತೀವಲ್ಲ. ಹೌದು ಸರ್. ನಮ್ಮ ಹೊಲದಲ್ಲಿ ನಿಂತ ಕೆರೆ ನೀರಾಗಬಹುದು ಅಥವಾ ಕೊಳೆ ಬಾವಿ ನೀರು ಅಥವಾ ಬಾವಿ ನೀರು, ಕೆನಲ್ ನೀರು, ಇವು ಎಲ್ಲವನ್ನೂ ಪರೀಕ್ಷೆ ಮಾಡ್ಬೇಕಾ? ಹೌದು ಸರ್, ಯಾವುದೇ ನೀರನ್ನಾಗಲಿ ಪರೀಕ್ಷೆ ಮಾಡಿದಾಗ ಅದು ನೀರಾವರಿಗೆ ಉತ್ತಮವಾಗಿದೆಯಾ ಇಲ್ವಾ ಅಂತಕ್ಕಂತ ಒಂದು ಸಾಧ್ಯತೆ ಗೊತ್ತಾಗುತ್ತೆ. ಒಂದು ನದಿ ನೀರು ಬರ್ತಕ್ಕಂಥದ್ರಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿ ಇರುತ್ತೆ ನೀರು. ಅಕಸ್ಮಾತ್ ಏನಾದರೂ ಫ್ಯಾಕ್ಟರಿಯಿಂದ ಕಲ್ಮಶಗಳು ಮಿಕ್ಸ್ ಆದಾಗ ಮಾತ್ರ ಅಲ್ಲಿ ಒಂದು ಕೆಟ್ಟ ಪರಿಣಾಮ ಬೀರ್ತಕ್ಕಂಥ ಅಂಶಗಳು ಇರ್ತದೆ. ಇಲ್ಲ ಅಂದ್ರೆ ಮಳೆ ನೀರು ಯಾವಾಗಲೂ ತುಂಬಾ ಉತ್ತಮವಾಗಿ ಇರ್ತದೆ. ಅದೇನಾದರೂ ಬೋರ್ ನೀರನ್ನು ನೀವು ತಗೊಂಡ್ರೆ ನೀರಾವರಿ ಮಾಡಲಿಕ್ಕೆ, ಸೊ ಅದರಲ್ಲಿ ಸಾಮಾನ್ಯವಾಗಿ ಉಪ್ಪಿನ ಅಂಶಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಭೂಮಿಗೆ ನೀರನ್ನು ಒದಗಿಸಿದಾಗ ಭೂಮಿ ಅಲ್ಲಲ್ಲಿ ಬೆಳ್ಳಗೆ ಏನಾದರೂ ಆಗ್ತಕ್ಕಂಥ ಸೂಚನೆ ಕಂಡು ಬಂತಂದ್ರೆ ಖಂಡಿತ ಆ ನೀರು ಸವಳು ಅಂತ ನಾವು ಹೇಳ್ಬೋದಾಗಿದೆ ಸರ್. ಅದೇ ರೀತಿ ಮಣ್ಣು ಪರೀಕ್ಷೆ ಮಾಡಿದಾಗ ಅದು ಕೂಡ ಗೊತ್ತಾಗುತ್ತಲ್ಲಿ, ಹೌದು ಇಲ್ಲಿ ಉಪ್ಪಿನ ಅಂಶ ಡಿಪಾಸಿಟ್ ಆಗ್ತಾ ಇದೆ ಅಂತಂದೇಳಿ. ನೀರನ್ನು ಪರೀಕ್ಷೆ ಮಾಡಿದಾಗ ಕೂಡ ಉಪ್ಪಿನ ಪ್ರಮಾಣ ಏನಾದರೂ 2 ಜಾಸ್ತಿ ಇದ್ರೆ, 2 dSi/m ಅಂತ ಕರಿತೇವೆ ನಾವು, 2 ಜಾಸ್ತಿ ಇದ್ರೆ ಅದನ್ನ ನೀರಾವರಿಗೆ ಸೂಕ್ತ ಅಲ್ಲ ಅಂತ ನಾವು ಹೇಳ್ತೇವೆ ಸರ್. ಅದೇ 1 ಜಾಸ್ತಿ ಬಂತಂದ್ರೆ ಅದು ಕುಡಿಯಕ್ಕೆ ಯೋಗ್ಯ ಅಲ್ಲ. ಈ ರೀತಿ ನಾವು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಸರ್. ಇಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯಲ್ಲಿ ಎಂತೆಂತ ವಿಧಾನದಲ್ಲಿ ಇವನ್ನ ಪರೀಕ್ಷೆ ಮಾಡ್ತೀರಿ ಸರ್? ಒಳ್ಳೆ ಪ್ರಶ್ನೆ, ರೈತ ಬಾಂಧವರಿಗೆ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಮಣ್ಣು ಮತ್ತು ನೀರು ಪರೀಕ್ಷೆಯನ್ನ ಲ್ಯಾಬೊರೇಟರಿಗಳಲ್ಲಿ ಸಾಮಾನ್ಯವಾಗಿ ನಾವು ಮಾಡೋದನ್ನ ನೋಡಿದ್ದೇವೆ. ರೈತರು ಅಲ್ಲಿಗೆ ಕೆಲವರಷ್ಟೇ ಹೋಗ್ತಾರೆ, ಆಸಕ್ತಿ ಇರ್ತಕ್ಕಂಥವ್ರು, ನಮ್ಮ ಭೂಮಿಯನ್ನು ಕಾಪಾಡಬೇಕು ಅಂತಕ್ಕಂಥವ್ರು ಅಲ್ಲಿಗೆ ಅಷ್ಟೇ ಹೋಗ್ತಾರೆ. ಎಲ್ಲ ರೈತರು ಇದ್ರ ಬಳಕೆಯನ್ನ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಮಾಡಬೇಕು. ಆ ಒಂದು ಪ್ರಯತ್ನವನ್ನ ಇವತ್ತಿನಿಂದನೇ ರೈತರು ಮಾಡಿದ್ದೇ ಆದಲ್ಲಿ ನಿಮ್ಮ ಭೂಮಿಯನ್ನ ನೀವು ರಕ್ಷಣೆ ಮಾಡ್ಕೋಬಹುದು, ಜೊತೆಗೆ ಯಾವ ಅಂಶ ನಿಮ್ಮಲ್ಲಿ ಕಮ್ಮಿ ಇದೆ ಅನ್ನೋದನ್ನು ನೀವು ತಿಳ್ಕೊಬಹುದು. ಉದಾಹರಣೆ, ಭೂಮಿ ಒಳಗಡೆ ಉಪ್ಪಿನ ಅಂಶ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ, ಪೊಟ್ಯಾಶ್ ಗೊಬ್ಬರ ಅದರ ಅಂಶ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ. ನೀವು ಬೇರೆ ಯಾವುದೇ ಗೊಬ್ಬರ ಹಾಕಿದ್ರು ಕೂಡ ಬೆಳೆ ಉಪ್ಪಿಲ್ಲದ ಊಟವನ್ನು ಹೇಗೆ ಊಟ ಮಾಡಬೇಕು ನೀವೇ ಹೇಳಿ. ಅದಕ್ಕೋಸ್ಕರ ನೀವು ಯಾವ ಅಂಶ ಜಾಸ್ತಿ ಇದೆ, ಹುಳಿ ಇದೆಯಾ, ಖಾರ ಇದೆಯಾ, ಉಪ್ಪಿದೆಯಾ, ಅಂದ್ರೆ ಯೂರಿಯಾ ಅಂತಕ್ಕಂಥದ್ದು ಹುಳಿ ಅಂಶ, ಖಾರ ಅಂತಕ್ಕಂಥದ್ದು ಡಿಎಪಿ ಅಂಶ, ಉಪ್ಪು ಅಂತಕ್ಕಂಥದ್ದು ಪೊಟ್ಯಾಶ್ ಅಂಶ, ಈ ಅಂಶಗಳು ಭೂಮಿ ಒಳಗಡೆ ಸರಿ ಪ್ರಮಾಣದಲ್ಲಿ ಇದೆಯಾ, ರುಚಿಗೆ ತಕ್ಕಷ್ಟಿದೆಯಾ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ಮಾತ್ರ ಬೆಳೆಗಳಿಗೆ ಊಟವನ್ನ ರುಚಿಕರವಾಗಿ ನಾವು ಇಡಬಹುದು. ಆ ಒಂದು ಕಾರಣಕ್ಕೆ ನೀವು ಆ ಒಂದು ಪ್ರಯೋಗಾಲಯಗಳಿಗೆ ನೀವು ಹೋಗ್ಲೇಬೇಕು. ಪ್ರಯೋಗದ ಮೂಲಕ ಮಾಡತಕ್ಕಂಥ ಒಂದು ವಿಧಾನ ಆದರೆ ಮತ್ತೊಂದು ವಿಧಾನ ಇದೆ, ಕಿಟ್ ನಿಂದ ಮಣ್ಣು ಪರೀಕ್ಷೆಯನ್ನು ನಾವು ಸುಲಭವಾಗಿ ಮಾಡಬಹುದಾಗಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಈ ಒಂದು ನಿಟ್ಟಿನಲ್ಲಿ ಒಂದು ಸಂಶೋಧನೆಯನ್ನು ಮಾಡಿಬಿಟ್ಟು ಮಣ್ಣು ಪರೀಕ್ಷಾ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದೆ, ಜೊತೆಗೆ ಡೆಕ್ಸೆಲ್ ಕಾರ್ಡ್ ಅಂತಕ್ಕಂಥ ಒಂದು ಅಂಶವನ್ನು ಕೂಡ ಅದು ಅಭಿವೃದ್ಧಿಪಡಿಸಿದೆ. ಇದರಿಂದ ಏನಪ್ಪ ಉಪಯೋಗ ಆಗುತ್ತೆ ಅಂತಂದ್ರೆ, SSLC PUC ಓದಿರ್ತಕ್ಕಂಥ ಹುಡುಗರು ಗ್ರಾಮ ಮಟ್ಟದಲ್ಲಿಯೇ ಒಂದು ಮಣ್ಣು ಪರೀಕ್ಷಾ ಕೇಂದ್ರವನ್ನು ತೆಗಿಬಹುದು. ಅಲ್ಲಿ ಈ ಮಣ್ಣು ಪರೀಕ್ಷಾ ಕಿಟ್ ಅನ್ನು ಇಟ್ಕೊಂಡು ದಿನಕ್ಕೆ ಒಂದು 50 ಸ್ಯಾಂಪಲ್ ಟೆಸ್ಟ್ ಮಾಡಿದ್ರು ಕೂಡ ಅಲ್ಲಿ ಅವರ ಒಂದು ದುಡಿಮೆ ಅಂತಕ್ಕಂಥದ್ದು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಡೆಕ್ಸೆಲ್ ಕಾರ್ಡ್ ಅನ್ನು ಉಪಯೋಗಿಸೋದ್ರಿಂದ ಅಲ್ಲಿ ಆಟೋಮೆಟಿಕ್ ಆಗಿ ಅಲ್ಲೇ ರೆಕಮೆಂಡೇಶನ್ಸ್ ಬರ್ತದೆ, ಶಿಫಾರಸುಗಳೇನಿದ್ದಾವೆ ಇಂಥ ಒಂದು ಡೇಟಾವನ್ನು ಮಣ್ಣು ಪರೀಕ್ಷಾ ಕಿಟ್ಟಿಂದ ಪಡೆದಂತ ಡೇಟಾವನ್ನು ಅದರಲ್ಲಿ ಹಾಕಿದ ತಕ್ಷಣ ಆ ಒಂದು ಎಕ್ಸೆಲ್ ಕಾರ್ಡ್ ಅಂತ ಏನಿರ್ತದೆ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ಶಿಫಾರಸುಗಳು ಬರ್ತದೆ. ಆ ಶಿಫಾರಸನ್ನು ತಗೊಂಡು ರೈತರಿಗೆ ನೀವು ಸಲಹೆಗಳನ್ನು ಅಲ್ಲೇ ಕೊಡಬಹುದಾಗಿದೆ. ಈ ರೀತಿ ಮಣ್ಣು ಪರೀಕ್ಷಾ ಕಿಟ್ಟನ್ನು ಉಪಯೋಗಿಸಿ ಕೂಡ ನೀವು ಪರೀಕ್ಷೆ ಮಾಡಬಹುದು. ದೆಹಲಿಯಲ್ಲಿರ್ತಕ್ಕಂಥ ಪೂಸಾ ಸಂಸ್ಥೆಯು ಕೂಡ ಒಂದು ಕಿಟ್ಟನ್ನು ಅಭಿವೃದ್ಧಿಪಡಿಸಿದೆ, STFR ಮೀಟರ್ ಕಿಟ್ ಅಂತಂದೇಳಿ. ಅಲ್ಲಿ ಒಂದು ಸಣ್ಣ ಒಂದು ಫೋಟೋ ಮೀಟರ್ ಅಂತಂದೇಳಿ ಸಣ್ಣ ಒಂದು ಬಾಕ್ಸ್ ಇದ್ದಂಗೆ ಇರ್ತದೆ, ಅದರಲ್ಲಿ ನೀವು ನಿಮ್ಮ ಸ್ಯಾಂಪಲ್ ಅನ್ನು ಹಾಕ್ಬಿಟ್ಟು ನೀವು ಬಣ್ಣವನ್ನು ಅಭಿವೃದ್ಧಿಪಡಿಸಿದ್ದೇ ಆದಲ್ಲಿ ಸೊ ಅಲ್ಲಿ ತಕ್ಷಣ ಒಂದು ರಿಸಲ್ಟ್ ಬರ್ತದೆ, ಶಿಫಾರಸು ಕೂಡ ಆ ಮೀಟರ್ನಲ್ಲೇ ಬರ್ತದೆ. ಆ ಒಂದು ಕಿಟ್ಟನ್ನು ಉಪಯೋಗಿಸಿಬಿಟ್ಟು ಕೂಡ ರೈತರು ತಮ್ಮ ಒಂದು ಜಮೀನಿನ ಒಂದು ಮಣ್ಣು ಪರೀಕ್ಷೆಗಳನ್ನು ಮಾಡ್ಕೋಬಹುದಾಗಿದೆ. ಸೊ ಜೊತೆಗೆ ಬೆಳೆಗಳಲ್ಲಿ ನೋಡ್ತಕ್ಕಂಥ ಒಂದು ಸಿಂಪ್ಟಮ್ ಅಂದ್ರೆ ಒಂದು ಸೂಚನೆ ಅಂತ ಏನ್ ಕೊಡ್ತಾರೆ ಹೇಳತ್ತಾರಲ್ಲ ಕೊರತೆ ಲಕ್ಷಣಗಳು, ಆ ಕೊರತೆ ಲಕ್ಷಣಗಳನ್ನು ನೋಡ್ಬಿಟ್ಟು ನಾವು ನಮ್ಮ ಭೂಮಿಯಲ್ಲಿ ಏನು ಕೊರತೆ ಇದೆ ಅನ್ನೋದು ಕೂಡ ನಾವು ಟೆಸ್ಟ್ ಮಾಡ್ಕೋಬಹುದಾಗಿದೆ. ಕೆಲವೊಂದು ಬೆಳೆಗಳನ್ನು ಹಾಕ್ಬಿಟ್ಟು ಉದಾಹರಣೆ ಹೇಳ್ತೇನೆ, ಮೆಕ್ಕೆಜೋಳವನ್ನು ನಿಮ್ಮ ಜಮೀನಿನಲ್ಲಿ ಹಾಕಿದ್ರೆ ಅಲ್ಲಿ ಏನಾದರೂ ಬಿಳಿ ಪಟ್ಟಿಗಳು ಕಂಡು ಬಂತಂದ್ರೆ ಎಲೆಗಳಲ್ಲಿ ಜಿಂಕ್ ಕೊರತೆ ಇದೆ, ಇಲ್ಲಿ ಏನಾದರೂ ಕೆಂಪು ಪಟ್ಟಿಗಳು ಕಂಡು ಬಂತಂದ್ರೆ ಅಲ್ಲಿ ರಂಜಕ ಕೊರತೆ ಇದೆ ಅಂತಂದೇಳಿ ನಾವು ತಕ್ಷಣ ಹೇಳ್ಬೋದು. ಆನಂತರ ಸುತ್ತಲೂ ಎಲೆ ಅಂಚಿನ ಒಂದು ಭಾಗ ಏನಾದರೂ ಒಣಗಿದ್ದೆ ಆದಲ್ಲಿ ನಿಮ್ಮ ಭೂಮಿ ಒಳಗಡೆ ಪೊಟ್ಯಾಶ್ ಕೊರತೆ ಇದೆ ಅಂತಂದೇಳಿ ನಾವು ತಿಳ್ಕೋಬಹುದಾಗಿದೆ. ಈ ರೀತಿ ಮೂರ್ನಾಲ್ಕು ವಿಧಾನಗಳಿಂದ ನಾವು ಮಣ್ಣು ಪರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಜೊತೆಗೆ ನೀರು ಪರೀಕ್ಷೆಯನ್ನು ಕೂಡ ಇದೇ ವಿಧಾನಗಳಲ್ಲಿ ಲ್ಯಾಬೊರೇಟರಿ ಒಳಗಡೆ ಕಿಟ್ನಿಂದ ಮತ್ತೆ STFR ಮೀಟರ್ ಅಂತಂದೇಳಿ ಹೊಸದಾಗಿ ಏನು ಅಭಿವೃದ್ಧಿಪಡಿಸಿದ್ದಾರೆ ಪೂಸಾದವರು, ಅವರು ಕೂಡ ನೀರು ಪರೀಕ್ಷೆಯನ್ನು ಕೂಡ ಇದರಲ್ಲಿ ಮಾಡಬಹುದು. ಸೊ ಅಂತಂದು ಇದು ಮಾಡಿದ್ದಾರೆ. ಸೊ ಅದನ್ನು ಬಳಸಿ ಕೂಡ ನಾವು ಪರೀಕ್ಷೆಗಳನ್ನು ಮಾಡಬಹುದಾಗಿದೆ ಸರ್. ಈ ಪರೀಕ್ಷೆಯೊಳಗೆ ಎಷ್ಟೋ ಸರಿ ಹೇಳ್ತಾ ಇರ್ತಾರೆ ತಜ್ಞರು, ನಾವು ಇಲ್ಲಿ ಏನು ಕೊರತೆ ಇದೆ ಅಂತೇಳಿ ಹೇಳುವುದಿಲ್ಲ, ನೇರವಾಗಿ ಅಲ್ಲಿ ಕೊರತೆ ಅನ್ನೋದಕ್ಕಿಂತ ಲಭ್ಯತೆ ಅಂತ ಹೇಳ್ತೀವಿ ಅಂತ. ಯಾವುದು ನಿಜ, ಲಭ್ಯತೆ ಇಲ್ಲ ಲಭ್ಯತೆ ಇದೆ ಅಥವಾ ಅಲ್ಲಿ ಖಾಲಿ ಆಗಿದೆ ಅನ್ನೋ ಪ್ರಶ್ನೆನ ಇರುವುದಿಲ್ಲ, ಅಲ್ಲಿ ಇದ್ದೇ ಇರುತ್ತೆ, ಅದರ ಲಭ್ಯತೆ ಪ್ರಮಾಣ ಕಡಿಮೆ ಆಗಿರುತ್ತೆ, ಹಿಂಗೆ ಹೇಳ್ತಾರೆ ಅಂತ. ಹೌದು ಸರ್, ಸಾಮಾನ್ಯವಾಗಿ ನಾವು ಪರೀಕ್ಷೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಮೂರು ಅಂಶಗಳನ್ನ, ಸಾರಜನಕ ರಂಜಕ ಪೊಟ್ಯಾಶ್ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಮಾಡ್ತೇವೆ. ಸಾರಜನಕ ಕೊರತೆ ಇದೆ ಅಂದ್ರೆ ಒಂದು ಒಂದು ಎಕರೆ ಪ್ರದೇಶದಲ್ಲಿ ಒಂದು ಲಿಮಿಟ್ ಇಟ್ಟಿರ್ತಾರೆ ಸರ್, ಆ ಲಿಮಿಟ್ ಅನ್ನ ದಾಟಿದರೆ ಅವಾಗ ಅದು ಓಕೆ, ಅದಕ್ಕಿಂತ ಕಡಿಮೆ ಇದ್ರೆ ಕೊರತೆ, ಅದರ ಲಭ್ಯತೆ ಪ್ರಮಾಣ ಏನಿದೆ ಆ ಒಂದು ಲಿಮಿಟ್ ಗಿಂತ ಕಡಿಮೆ ಇದೆ ಅಂತ ಹೇಳ್ತೇವೆ. ಸುಮಾರು 112 ಕೆಜಿ ಒಂದು ಎಕರೆಗೆ ಇತ್ತು ಅಂದ್ರೆ ಅದು ಓಕೆಪ್ಪ, ಸಮಸ್ಯೆ ಏನಿಲ್ಲ. ಅದಕ್ಕಿಂತ ಕಡಿಮೆ ಆದಾಗ ಲಭ್ಯತೆ ಅಂಶ ಕಡಿಮೆ ಆಗಿದೆ, ನಾವು ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಸಾರಜನಕ ಅಂಶವನ್ನು ಪೂರೈಕೆ ಮಾಡಬೇಕು ಅಂತಂದೇಳಿ ನಾವು ಶಿಫಾರಸು ಮಾಡ್ತೇವೆ ಸರ್. ಅದೇ ರೀತಿ ರಂಜಕ ಕೂಡ, ರಂಜಕನು ಕೂಡ ಸುಮಾರು ಒಂದು 10 ಕೆಜಿ ಜಮೀನೊಳಗೆ ಒಂದು ಎಕರೆಗೆ ಇತ್ತು ಅಂತಂದ್ರೆ ಅದರ ಒಂದು ಲಭ್ಯತೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತಂದೇಳಿ. ಪೊಟ್ಯಾಶು ಅದೇ ರೀತಿ ನಾವು ಪರೀಕ್ಷೆ ಮಾಡಿದಾಗ ಒಂದು ಎಕರೆ ಪ್ರದೇಶದಲ್ಲಿ ಒಂದು 60 ಕೆಜಿ ಇತ್ತಂದ್ರೆ ಏನು ಪರವಾಗಿಲ್ಲಪ್ಪ, ಇದ್ರ ಲಭ್ಯತೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದಕ್ಕಿಂತ ಕಡಿಮೆ ಆದಾಗ ಅದು ಕೊರತೆ ಅಂತ ಬರುತ್ತೆ ಸರ್. ಲಭ್ಯತೆ ಅಂತಕ್ಕಂಥದ್ದು ಒಂದು ಲಿಮಿಟ್ನಲ್ಲಿ ಹೆಚ್ಚಿದ್ದಾಗ ಇದ್ರ ಲಭ್ಯತೆ ಚೆನ್ನಾಗಿದೆ ಅಂತ ಹೇಳ್ತೇವೆ, ಕಡಿಮೆ ಆದಾಗ ಅದ್ರ ಕೊರತೆ ಇದೆ ಅಂತ ನಾವು ಹೇಳ್ತೇವೆ ಸರ್. ಹಾಗಾಗಿ ಅದ್ರ ಮೇಲೆ ರಾಸಾಯನಿಕವನ್ನು ಶಿಫಾರಸು ಮಾಡೋದು, ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಬಹುದು. ಜೊತೆಗೆ ಸಾವಯವ ವಿಧಾನದಲ್ಲಿ ಕೂಡ ನಾವು ಈ ಒಂದು ಪೋಷಕಾಂಶಗಳನ್ನ ಹೆಚ್ಚಿಗೆ ಮಾಡಬಹುದು. ಉದಾಹರಣೆ ಹೇಳ್ತೇನೆ ಸರ್, ಸಾರಜನಕ ಅಂಶ ಕೊರತೆ ಇದೆ ಅಂತ ಇಟ್ಕೊಳ್ಳಿ ನಿಮ್ಮ ಜಮೀನಿನಲ್ಲಿ, ರೈತ ಬಾಂಧವರು ಪರೀಕ್ಷೆ ಮಾಡಿದಾಗ ನಿಮ್ಮ ಜಮೀನಿನೊಳಗೆ ಏನಾದರೂ ಸಾರಜನಕ ಕೊರತೆ ಇದೆ ಅಂದಾಗ ನೇರವಾಗಿ ನಾವು ರಾಸಾಯನಿಕಕ್ಕೆ ಹೋಗಬಾರ್ದು. ಮೊದಲು ನಮ್ಮ ತಿಪ್ಪೆ ಗೊಬ್ಬರದಲ್ಲಿ ಸಾರಜನಕದ ಅಂಶವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸಾರಜನಕ ಅಂಶ ಹೆಚ್ಚಿರ್ತಕ್ಕಂಥ ವೇಸ್ಟ್ಗಳನ್ನು ಕಸ ಕಡ್ಡಿಗಳನ್ನು ಅದರಲ್ಲಿ ಮಿಕ್ಸ್ ಮಾಡಬೇಕು. ದ್ವಿದಳ ಧಾನ್ಯದ ಕಸಗಳು, ಹಸಿರೆಲೆ ಗೊಬ್ಬರಗಳು, ಗೊಬ್ಬರದ ಗಿಡ ಅಂತ ಏನು ಕರಿತೇವೆ, ಆನಂತರ ಕಾಳಿನ ಸಾರ್ಬೇನಿರ್ತದೆ ಅದರಲ್ಲೆಲ್ಲ ಸಾರಜನಕದ ಅಂಶ ಜಾಸ್ತಿ ಇರುತ್ತೆ. ಅಂಥವನ್ನು ನಮ್ಮ ತಿಪ್ಪೆಗುಂಡುಗಳಿಗೆ ಹಾಕ್ಕೊಂಡು ನಾವು ಗೊಬ್ಬರವನ್ನು ಮಾಡಿದ್ದೇ ಆದಲ್ಲಿ ಅದರಲ್ಲಿ ಸಾರಜನಕ ಅಂಶ ಜಾಸ್ತಿ ಆಗುತ್ತೆ. ನಮ್ಮ ಭೂಮಿ ಒಳಗೆ ಸಾರಜನಕ ಕೊರತೆ ಇದ್ದು ನಾವು ಗೊಬ್ಬರ ತಯಾರು ಮಾಡಿದ್ರಲ್ಲಿ ಸಾರಜನಕ ಹೆಚ್ಚಿತ್ತಂದ್ರೆ ಅವಾಗ ಉತ್ತಮವಾದಂತ ಒಂದು ಫಲಿತಾಂಶ ರಿಸಲ್ಟ್ ಬರ್ತದೆ. ಅದೇ ರೀತಿ ರಂಜಕ ಕೊರತೆ ಇತ್ತು ಅಂತಂದ್ರೆ ನಮ್ಮ ತಿಪ್ಪೆಗುಂಡಿಗೆ ಕಲ್ಲು ರಂಜಕ ಪುಡಿಯನ್ನು ಮಿಕ್ಸ್ ಮಾಡಬೇಕು. ಪೊಟ್ಯಾಶ್ ಕೊರತೆ ಇತ್ತಂದ್ರೆ ಏಕದಳ ಧಾನ್ಯದ ಕಸಗಳನ್ನ ನಮ್ಮ ಒಂದು ಗುಂಡಿಗಳಿಗೆ ಹೆಚ್ಚಾಗಿ ಮಿಕ್ಸ್ ಮಾಡಿದ್ರೆ, ಹತ್ತಿ ಕಡ್ಡಿಗಳನ್ನ ಮಿಕ್ಸ್ ಮಾಡಿದ್ರೆ, ಅಂದ್ರ ದಿನನಿತ್ಯ ಸಿಗ್ತಕ್ಕಂಥ ಮನೆಯಲ್ಲಿ ಬೂದಿಯನ್ನು ಸಿಗುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿದ್ರೆ ಪೊಟ್ಯಾಶ್ ಅಂಶ ಜಾಸ್ತಿ ಆಗುತ್ತೆ ಸರ್. ಈ ರೀತಿ ನಾವು ಸಾವಯವದಿಂದಲೂ ಕೂಡ ಪೋಷಕಾಂಶಗಳನ್ನ ನಾವು ಹೆಚ್ಚಿಗೆ ಮಾಡಬಹುದು. ಈಗ ಜೈವಿಕ ಗೊಬ್ಬರಗಳನ್ನ ಹಾಕ್ತೀವಿ, ರೈಜೋಬಿಯಂ ಜೀವಾಣು ಆಗ್ಬೋದು ಅಥವಾ ಫಾಸ್ಫರಸ್ ಸೊಲಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅವನ್ನ ಹಾಕ್ತಿರ್ತೀವಿ. ಬೇರೆ ಬೇರೆ ಪೋಷಕಾಂಶಗಳನ್ನ ಒದಗಿಸುವಂತ ಇಂತ ಜೀವಾಣುಗಳನ್ನ ಹಾಕಿದಾಗ ಮತ್ತೆ ಅಲ್ಲಿ ಲಭ್ಯತೆ ಜಾಸ್ತಿ ಹಾಕೊಂತ ಹೋಗುತ್ತೆ. ಹಾಗಾಗಿ ರಾಸಾಯನಿಕ ನಾವು ಹಾಕುವ ಪ್ರಮಾಣ ಕಡಿಮೆ ಮಾಡಬಹುದಾ ಇಲ್ಲಿ? ಡೆಫಿನೆಟ್ ಆಗಿ, ಡೆಫಿನೆಟ್ ಆಗಿ ಸರ್. ಈಗ ರೈಜೋಬಿಯಂ ಅಥವಾ ಅಜೋಸ್ಪಿರಿಲಮ್ ಅಂತಂದ್ರೆ ಸೂಕ್ಷ್ಮ ಜೀವಿ ಅಂತ ಕರಿತೇವೆ, ಅದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ನಮ್ಮ ಗಿಡಗಳಿಗೆ ಒದಗ ಹಾಗೆ ಮಾಡುತ್ತೆ ಸರ್, ಫಿಕ್ಸ್ ಮಾಡುತ್ತೆ. ಸೊ ಅದೇ ರೀತಿ PSB ಅಂತ ಏನಿದೆ, ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ನಾವು ರಂಜಕವನ್ನು ಹಾಕಿಬಿಡಿದೀವಿ, ಅದು ದೊರಲಾರದ ರೂಪಕ್ಕೆ ಹೋಗಿದೆ, ಅದನ್ನ ಕರಗಿಸ್ಬಿಟ್ಟು ದೊರೆತಕ್ಕಂಥ ರೂಪಕ್ಕೆ ತಗೊಂಡು ಬರ್ತದ ಅದು. ಅಂತ ಸೂಕ್ಷ್ಮ ಜೀವಿ ಅದನ್ನು ಸ್ಪೆಷಲ್ ಹೊಸದಾಗಿ ಅಂತ ತರೋದಿಲ್ಲ, ಎಲ್ಲಿಂದನು ಭೂಮಿಲಿ ಇರ್ತಕ್ಕಂಥದ್ದನ್ನೇ ಖರವಾಗಿ ಮಾಡಿಬಿಟ್ಟು ಬೆಳೆಗಳಿಗೆ ಸಿಗಾಗಿ ಮಾಡುತ್ತೆ ಸರ್. ಅದೇ ರೀತಿ ಪೊಟಾಷ್ ತೊಗೊಂಡಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿದ್ದಾವೆ, ಲಘು ಪೋಷಕಾಂಶಗಳಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿದ್ದಾವೆ, VAM ಅಂತ ಕರಿತೇವೆ, ವೆಸಿಕ್ಯುಲರ್ ಅಬ್ರಸಿಕ್ಯುಲರ್ ಮೈಕೋರಿಜನ್. ದೂರ ದೂರದ ಜಮೀನುಗಳಿಂದ ಪೊಟಾಷ್ ಮತ್ತು ಲಘು ಪೋಷಕಾಂಶಗಳನ್ನು ತಗೊಂಡು ಬಂದು ಬೆಳೆಗೆ ಪೂರೈಕೆ ಮಾಡುತ್ತೆ ಸರ್. ಸೊ ಈ ರೀತಿಯ ಸೂಕ್ಷ್ಮ ಜೀವಿಗಳನ್ನು ನಮ್ಮ ಜಮೀನಲ್ಲಿ ಹಾಕೋದ್ರಿಂದ ಒಂದು ಬೆಳೆಗಳಿಗೆ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗುತ್ತೆ, ಅವಾಗ ಆಟೋಮೆಟಿಕ್ ಆಗಿ ನಾವು ರಾಸಾಯನಿಕಗಳ ಬಳಕೆಯನ್ನ ನಾವು ಕಡಿಮೆ ಮಾಡಬಹುದು. ಇಷ್ಟೆಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿದಾಗ ಮತ್ತೆ ರಾಸಾಯನಿಕಗಳನ್ನ ಶಿಫಾರಸು ಮಾಡ್ತೀವಿ. ರಾಸಾಯನಿಕ ಗೊಬ್ಬರ ಇಷ್ಟ ಹಾಕ್ರಿ, ಅವುಗಳಿಗೆ ರೋಗ ಬಂತು ಅಂತ ಹೇಳಿದ್ರೆ ಇಂತಿಂತ ಕೀಟನಾಶಕಗಳ್ರಿ ಅಂತೇಳಿ. ಇವೆಲ್ಲ ರಾಸಾಯನಿಕಗಳನ್ನ ಬಳಸೋದ್ರಿಂದ ಜೀವಾಣುಗಳ ಮೇಲೆ ಪರಿಣಾಮ ಆಗುತ್ತೋ ಹೇಗೇನು ಆಗುತ್ತೆ ಸರ್? ಡೆಫಿನೆಟ್ ಆಗಿ ರಾಸಾಯನಿಕಗಳನ್ನ ನಾವು ಭೂಮಿಗೆ ಹಾಕಿದಾಗ ಸೂಕ್ಷ್ಮ ಜೀವಿಗಳಿಗೆ ಒಂಥರ ಕರೆಂಟ್ ಶಾಕ್ ಹೊಡೆದಾಗ ಆಗುತ್ತೆ, ಅಲ್ಲೇ ಸ್ಥಳದಲ್ಲೇ ಅವು ಸಾಯ್ತಾವ. ನಾವು ಸಾವಯವ ಏನಾದರೂ ಹಾಕಿಲ್ಲ ಅದ್ರ ಜೊತೆಗೆ ಅಂತಂದ್ರೆ ಭೂಮಿ ಬರಡಾಗುತ್ತೆ ಅಂತಲ್ಲ, ಇದೇ ಕಾರಣಕ್ಕೆ ಸೂಕ್ಷ್ಮ ಜೀವಿಗಳು ಈ ಒಂದು ರಾಸಾಯನಿಕ ಗೊಬ್ಬರಗಳ ಶಾಕ್ನಿಂದಾಗಿ ಸಾಯ್ತಾ ಹೋಗುತ್ತೆ. ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಭೂಮಿ ಬರಡಾಗುತ್ತೆ ಅಂತಾರಲ್ಲ, ಇದೇ ಕಾರಣಕ್ಕೆ ಉತ್ಪಾದಕತೆ ಕಳ್ಕೊಳ್ಳುತ್ತೆ. ಡೆಫಿನೆಟ್ ಆಗಿ ಉತ್ಪಾದಕತೆ ಅಂದ್ರೆ ಜೀವಾಣುಗಳು ಎಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಇರ್ತವೋ ಅಷ್ಟು ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಹೌದು ಸರ್. ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಉತ್ಪಾದಕತೆ ಕಳ್ಕೊಳ್ಳುತ್ತೆ. ಡೆಫಿನೆಟ್ ಆಗಿ ಸರ್. ಅಷ್ಟು ಕಡಿಮೆ ಆಗುತ್ತೆ, ಆ ಒಂದು ಚಟುವಟಿಕೆಯನ್ನ ನಾವು ಸುಲಭವಾಗಿ ಕಂಡಿಡ್ಕೋಬಹುದು ಸರ್. ನಮ್ಮ ಒಂದು ಕೈನೊಳಗಡೆ ಮಣ್ಣಲ್ಲಿರ್ತಕ್ಕಂಥ ಒಂದು ಹೆಂಟೆಯನ್ನ ತಗೊಂಡು ಸ್ವಲ್ಪ ನೀರನ್ನ ಅದಕ್ಕೆ ಚಿಮುಕಿಸಿದ್ರೆ ಸಿಂಪಡಿಸಿದ್ರೆ ಅವಾಗ ಗೊತ್ತಾಗುತ್ತೆ ನಮಗೆ ಅದ್ರ ವಾಸನೆ, ಕರ್ಪೂರದ ತರ ವಾಸನೆ ಏನಾದ್ರೂ ಬಂದಿದ್ದೆ ಆದಲ್ಲಿ ಆ ಮಣ್ಣೊಳಗಡೆ ಉತ್ತಮವಾದ ಚಟುವಟಿಕೆ ಇದೆ ಅಂತ ನಾವು ಹೇಳ್ಬೋದು ಸರ್. ಅಂದ್ರೆ ಒಂದ್ ಸ್ವಲ್ಪ ಮೂಗು ಸೂಕ್ಷ್ಮವಾಗಿ ಇರಬೇಕು. ಹೌದು ಸರ್. ಮೂಗು ಅದನ್ನ ಅರ್ಥ ಮಾಡ್ಕೋಬಹುದು ಸರ್, ಎಂತಾರಿಗಾದ್ರೂ ಸಿಗ್ ಗೊತ್ತಾಗುತ್ತೆ. ಮಣ್ಣಿನ ವಾಸನೆ ಬರುತ್ತೆ, ಮಣ್ಣಿನ ವಾಸನೆ ಬರುತ್ತೆ, ಮಳೆ ಬಂದಾಗ ಮಣ್ಣು ವಾಸನೆ ಬರುತ್ತೆ ನೋಡಿ, ಅದೇ ತರನೇ ವಾಸನೆ ಬರುತ್ತೆ. ಆ ಸೂಕ್ಷ್ಮ ಜೀವಿಗಳು ನೀರ್ ಹಾಕಿದ ತಕ್ಷಣ ಅಲ್ಲಿ ಸಾಯ್ತದೆ, ಆ ಗಾಳಿಯ ಒಂದು ಅಂಶ ಏನ್ ಕಡಿಮೆ ಆಗ್ಬಿಟ್ಟು ಆ ಒಂದು ಮಣ್ಣು ಆತರ ವಾಸನೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸತ್ತಿದ್ದ ವಾಸನೆ ಅದು. ಹೌದು ಸರ್. ಜೀವಾಣುಗಳು ಸತ್ತಂತ ವಾಸನೆ. ಮಣ್ಣು ಪರೀಕ್ಷೆ ಮಾಡಿದ್ವಿ, ನೀರಿನ ಪರೀಕ್ಷೆ ಮಾಡಿದ್ವಿ, ನಿರ್ವಹಣೆ ಮಾಡಬೇಕಾಗತ್ತ ಈ ರೀತಿ ಶಿಫಾರಸು ಬಂದಿದೆ. ಹೌದು ಸರ್. ಈಗ ಪೋಷಕಾಂಶಗಳ ಬಗ್ಗೆ ಹೇಳಿದೆ, ಯಾವ್ದಾದ್ರು ಕೊರತೆ ಇತ್ತು ಅಂತಂದ್ರೆ ಸೊ ಅದರಲ್ಲಿ ಶೇಕಡ 25% ಅಂಶವನ್ನ ನಾವು ಜಾಸ್ತಿ ಮಾಡಿ ಬೆಳೆಗಳಿಗೆ ನೀಡಬೇಕಾಗತ್ತೆ. ನೀವು ಸಾವಯವದ ಮೂಲಕನಾದ್ರೂ ನೀಡ್ರಿ, ರಾಸಾಯನಿಕದ ಮೂಲಕನಾದ್ರೂ ನೀಡ್ರಿ, ಶೇಕಡ 25% ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬೆಳೆಗೆ ಇಷ್ಟೇ ಕೊಡಬೇಕು ಅಂತ ಶಿಫಾರಸು ಇರುತ್ತೆ. ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸು ಪುಸ್ತಕಗಳು ಇದಾವೆ, ಅದರಲ್ಲಿ ಶೇಕಡ 25% ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀಡಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಮಾಡಿದಾಗ ನಮ್ಮ ಭೂಮಿಯೊಳಗೆ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ರಿಪೋರ್ಟ್ ಬಂದರೆ ಶಿಫಾರಸು ಪ್ರಮಾಣದಲ್ಲಿ 25% ಕಡಿಮೆ ಮಾಡಬೇಕು ಅಷ್ಟೇ ಸರ್. ಸಿಂಪಲ್, ನಾವು ರೈತರು ಅರ್ಥ ಮಾಡ್ಕೋಬೇಕು. ಕಡಿಮೆ ಇದ್ದಾಗ 25% ಹೆಚ್ಚಿಗೆ ಕೊಡಬೇಕು, ಹೆಚ್ಚಿದ್ದಾಗ ಭೂಮಿಯೊಳಗಡೆ 25% ಕಡಿಮೆ ಮಾಡಿ ನಾವು ನೀಡಬೇಕಾಗುತ್ತೆ. ಮಧ್ಯಮ ಪ್ರಮಾಣದಲ್ಲಿದೆ ಅಂತ ಏನಾದರೂ ರಿಪೋರ್ಟ್ ಇತ್ತು ಅಂದರೆ ಶಿಫಾರಸು ಎಷ್ಟು ಮಾಡಿದರೆ ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಸರ್. 100 kg ಮಾಡಿದ್ರೆ 100 kg ಕೊಡಬೇಕು, ಕಡಿಮೆ ಇದ್ದಾಗ 125 kg ಕೊಡಬೇಕು, ಹೆಚ್ಚಿದ್ದಾಗ ಬರೀ 75 kg ಕೊಡಬೇಕು. ಈ ರೀತಿ ನಾವು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಅದೇ ರೀತಿ ನೀರನ್ನು ಪರೀಕ್ಷೆ ಮಾಡಿದಾಗ, ನೀರನ್ನು ಪರೀಕ್ಷೆ ಮಾಡಿದಾಗ ಕೂಡ ಸವಳಿದೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಉಪ್ಪಿದೆ, ಅವಾಗ ನಾವು ಉತ್ತಮವಾದಂತಹ ನೀರನ್ನು ಮಿಕ್ಸ್ ಮಾಡಿ ಕೊಡಬಹುದು, ಉಪ್ಪು ಸಹಿಷ್ಣು ಬೆಳೆಗಳನ್ನ ಬೆಳಿಬಹುದು. ಅಥವಾ ನೀರು ಬಸಿದೋಗ್ತಕ್ಕಂತ ಒಂದು ಪ್ರಮಾಣ ಚೆನ್ನಾಗಿತ್ತು ಭೂಮಿಯೊಳಗಡೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೊಟ್ಟು ನಿಂತ ಉಪ್ಪನ್ನ ಹೊರ ತೆಗಿಲಿಕ್ಕೆ ನಾವು ಬಸಿಗಾಲವನ್ನ ಕೊಟ್ಟು ಹೊರ ಹಾಕಬಹುದು. ಜೊತೆಗೆ ಉಪ್ಪಿನ ಪ್ರಮಾಣ ಇಂಥ ಪ್ರಮಾಣದಲ್ಲಿ ಇದೆ ಅಂತ ಗೊತ್ತಾಯ್ತಂದ್ರೆ, 2 ದಾಟಿದೆ ಅಂತ ಗೊತ್ತಾದ್ರೆ ಅದನ್ನ ಬಳಸೋದನ್ನ ನಿಲ್ಲಿಸಬಹುದು. ಈ ರೀತಿ ಒಂದು ನಿರ್ವಹಣೆ ಇದನ್ನು ಮಾಡ್ಕೋಬಹುದು ಸರ್. ಅದೇನಾದ್ರೂ ಕ್ಷಾರೀಯತೆ ಜಾಸ್ತಿ ಇತ್ತು ಅಂದ್ರೆ ಸೋಡಿಯಂ ಅಂಶ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, ಆಗ ನಾವು ಆ ನೀರನ್ನ ಜಿಪ್ಸಂ ಚೀಲದ ಮೂಲಕ ಹಸಿದ್ದೆ ಆದಲ್ಲಿ ಅದು ಉತ್ತಮವಾದಂತಹ ಒಂದು ಫಲಿತಾಂಶವನ್ನ ಕೊಡ್ತದೆ ಸರ್. ಬೆಳೆ ಚೆನ್ನಾಗಿ ಇಳುವರಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ನಾವು ಸುತ್ತ ಕಡೆ ಉಪ್ಪು ಹೋಗ್ಲಿಕ್ಕೆ ಬಸಿಗಾಲುವೆಗಳನ್ನ ತೆಗಿತೀವಿ. ಆ ಬಸಿಗಾಲುವೆಯ ಪ್ರಾಮುಖ್ಯತೆ ಏನಿಲ್ಲಿ? ಉಪ್ಪು ಜಾಸ್ತಿ ಇದ್ದಾಗ ಬೆಳೆಗಳು ಆಹಾರವನ್ನೇ ಆಗ್ಲಿ ನೀರನ್ನಾಗ್ಲಿ ತಗೊಳಕ್ ಆಗಲ್ಲ ಸರ್. ಉಪ್ಪು ನಮ್ ಜಮೀನು ಉಪ್ಪ ಬಿಡದ್ರೆ ಯಾವ ಬೆಳೆನೂ ಬರದೇ ಇಲ್ಲ, ಹುಟ್ಟದಿಲ್ಲ ಅಂತ ಹೇಳ್ತಾರೆ ಕೆಲವು ರೈತರು. ಊಟ ತಿನ್ನಕ್ ಬರಲ್ಲ, ಊಟ ತಿನ್ನಕ್ಕೆ ಆಗುದಿಲ್ಲ ನಮಗೆ. ಅದು ಉಪ್ಪು ರೋಸಾದ್ರೆ ಊಟ ಮಾಡ್ಲಿಕ್ಕೆ ಆಗಲ್ಲ. ಅದೇ ರೀತಿ ಬೆಳೆಗಳು ಕೂಡ. ಅದಕ್ಕೋಸ್ಕರ ಆ ಲಿಮಿಟ್ ನೊಳಗೆ ಏನಿದೆ ಆ ಲಿಮಿಟ್ ಗಿಂತ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನ ತರ್ಬೇಕು ನಾವು. ಆ ಉಪ್ಪು ತರ್ಬೇಕಂತಂದ್ರೆ ಆ ಕರಗದಂತ ನೀರನ್ನ ಹೊರಗಡೆ ಹಾಕ್ಬೇಕು. ಉಪ್ಪು ಕರಗದಂತ ನೀರನ್ನ ಹೊರಗೆ ಹಾಕಿ ಆ ಪ್ರದೇಶದಲ್ಲಿ ಡೆಫಿನೆಟ್ ಆಗಿ ಅದು ಹುಳಿ ಬಣ್ಣಾಗಿರುತ್ತೆ. ಅಂತಲ್ಲಿ ನೀರು ಕೂಡ ಉತ್ತಮವಾಗಿರುತ್ತೆ. ನೀವು ಅದನ್ನ ಧಾರಾಳವಾಗಿ ನೀವು ಪರೀಕ್ಷೆ ಮಾಡಿ ಅಥವಾ ಮಾಡದೇನೆ ಬಳಸಬಹುದು. ಅದೇ ನೀವು ಕ್ಷಾರೀಯ ಇದ್ದಂತ ಜಮೀನುಗಳಲ್ಲಿ ಅಂತ ಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ನೀರಲ್ಲಿ ಉಪ್ಪಿನಾಂಶಗಳು ಕೂಡ ಜಾಸ್ತಿ ಇರುತ್ತೆ. ಅದನ್ನ ಖಂಡಿತ ನೀವು ಪರೀಕ್ಷೆ ಮಾಡಲೇಬೇಕು. ಆ ಪರೀಕ್ಷೆ ಮಾಡಿಬಿಟ್ಟು ಅದು ಸರಿ ಇದೆಯಲ್ಲ ಅಂತ ತಿಳ್ಕೊಂಡು ನಂತರ ಬಳಕೆ ಮಾಡಬೇಕಾಗತ್ತೆ ಸರ್. ಇಷ್ಟೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಅಂದಾಗ ರೈತರು ನೀವು ಬೇರೆ ಬೇರೆ ತರ ಹೇಳಿದ್ರಿ, ಒಂದು ಲ್ಯಾಬಿಗೆ ಕಳಿಸೋದು, ಇನ್ನೊಂದು ಕಿಟ್ ಇದೆ, ಇನ್ನೊಂದು ಬೇರೆ ಸಂಶೋಧನಾ ಕೇಂದ್ರಗಳಿಂದ ಬೇರೆ ಬೇರೆ ತರದ ಪರೀಕ್ಷಾ ವಿಧಾನಗಳು ಇದಾವ ಅಂತ, ಈ ಸೌಲಭ್ಯ ಎಲ್ಲ ಎಲ್ಲಿ ಸಿಗ್ತಾವ ಅಂತ. ಸರ್, ಈಗ ಪ್ರತಿ ಒಂದು ಜಿಲ್ಲೆ ಒಳಗಡೆ ನಮ್ಮ ಕೇಂದ್ರ ಸರ್ಕಾರದಿಂದ ಕೃಷಿ ವಿಜ್ಞಾನ ಕೇಂದ್ರ ಅಂತ ಸ್ಥಾಪನೆ ಆಗಿದೆ ಸರ್. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷಾ ಸೌಲಭ್ಯ ಉಂಟು, ರೈತರು ಇದ್ರು ಸದುಪಯೋಗ ಮಾಡ್ಕೋಬೇಕು. ಅಲ್ಲಿ ಸುಮಾರು ಚಾರ್ಜ್ ಮಾಡ್ತಾರೆ, ಒಂದು ಸ್ಯಾಂಪಲ್ಗೆ ಒಂದು 200 ರೂಪಾಯಿ ಚಾರ್ಜ್ ಮಾಡ್ಬೋದು, ಆದರೆ ನಿಮ್ಮ ಫಲಿತಾಂಶ ನಿಖರವಾಗಿ ಮತ್ತು ಬಹುಬೇಗ ಸಿಗುತ್ತೆ. ಇನ್ನು ಕೃಷಿ ಇಲಾಖೆಯಿಂದ ಕೂಡ ಪ್ರತಿಯೊಂದು ಜಿಲ್ಲೆ ಒಳಗಡೆ ಮಣ್ಣು ಪರೀಕ್ಷಾ ಕೇಂದ್ರಗಳಿದ್ದಾವೆ, ಅವರಲ್ಲಿ ವ್ಯವಸ್ಥೆ ಇದೆ ಮಣ್ಣು ಸ್ಯಾಂಪಲ್ ಅನ್ನು ತಗೊಳ್ಲಿಕ್ಕೆ. ಕೃಷಿ ವಿಜ್ಞಾನ ಕೇಂದ್ರಕ್ಕಾದ್ರೆ ನೀವೇ ತಗೊಂಡು ಕೊಡಬೇಕಾಗತ್ತೆ ಸ್ಯಾಂಪಲ್, ಆದರೆ ಕೃಷಿ ಇಲಾಖೆಯಲ್ಲಿ ಅವರೇ ಸ್ಯಾಂಪಲ್ ತಗೊಂಡು ಅವರೇ ಅನಾಲಿಸಿಸ್ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಅವರು ಬಂದಾಗ ನಿಮ್ಮ ಸ್ಯಾಂಪಲ್ ಅನ್ನು ಅವ್ರಿಗೆ ಕೊಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿ. ಪ್ರತಿ ರೈತ ಸಂಪರ್ಕ ಕೇಂದ್ರಗಳಿಗೆ ಅಧಿಕಾರಿಗಳಿರ್ತಾರೆ, ಅವ್ರನ್ನ ಸಂಪರ್ಕ ಮಾಡ್ರಿ, ನಮ್ಮ ಮಣ್ಣು ಪರೀಕ್ಷೆ ಮಾಡ್ಬೇಕಂತ ನೀವು ಕೇಳ್ಕೊಳ್ಳಿ ಅಂತೇಳಿ ನನ್ನ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ ಬಯಸ್ತೇನೆ ಸರ್. ಈ ಮಣ್ಣು ಪರೀಕ್ಷೆ ನಾವೇ ಮಾಡಿಸ್ಬೇಕು ಅಂತ ಅಂದಾಗ ರೈತರು ಸ್ಯಾಂಪಲ್ ಅನ್ನ ಹೇಗೆ ತಗೊಂಡು ಹೋಗೋದು? ಒಂದು ಎಕರೆ ಜಮೀನಿನಿಂದ ಒಂದ್ 8-10 ಕಡೆ ಸ್ಯಾಂಪಲ್ ತೆಗಿಬೇಕಾಗತ್ತೆ. ಪರೀಕ್ಷೆ ಬೇಕಾಗಿರ್ತಕ್ಕಂಥದ್ದು ಕೇವಲ 1/2 ಕೆಜಿ ಮಣ್ಣು, ಆದ್ರೆ ನೀವು 8-10 ಕಡೆ ತೆಗೆದಾಗ ಸುಮಾರು 4-5 ಕೆಜಿ ಮಣ್ಣು ಬರ್ತದೆ. ಆ ಮಣ್ಣನ್ನ ನೀವು ಸಣ್ಣದ್ ಮಾಡ್ಬೇಕು, 1/2 ಕೆಜಿ ಅಷ್ಟು ಮಾಡ್ಬೇಕು. ಅದಕ್ಕೆ ಒಣಗಿರ್ತಕ್ಕಂಥ ಒಂದು ಮಣ್ಣಾಗಿರ್ಬೇಕು, ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒಂದು ನ್ಯೂಸ್ ಪೇಪರ್ ಮೇಲೆ ಹರಡ್ಕೊಂಡು ಅದನ್ನ 4 ಭಾಗ ಮಾಡಿ 2 ಭಾಗ ಬಿಸಾಕಿ ಮತ್ತೆ 2 ಭಾಗ ಮಿಕ್ಸ್ ಮಾಡಿ ಒಂದು 3-4 ಸಲ ಈ ತರ ಮಾಡಿದ್ರೆ ಕ್ವಾರ್ಟರ್ ಪದ್ಧತಿ ಅಂತ ನಾವು 1/2 ಕೆಜಿ ಆಗುತ್ತೆ. 1/2 ಕೆಜಿ ಆಗುತ್ತಾನೆ, ನಾವು ಮಣ್ಣನ್ನ ಮಾಡ್ಬಿಟ್ಟು ಅದನ್ನ ನಾವು ಇದು ಮಾಡ್ಬೋದು ಸರ್. ಈಗ ಮಣ್ಣು ತೆಗಿಬೇಕಲ್ಲ, ಅದನ್ನ ಒಳಗಿನ ಮಣ್ಣು ತೆಗಿಬೇಕು ಅಥವಾ ಮೇಲ್ಮೈ ಮಣ್ಣ ಇದ್ರೆ ಸಾಕು? ಹೇಗೆ ವಿ ಅಕ್ಷರದಲ್ಲಿ ಗುಂಡಿ ಹೊಡಿಬೇಕು ಸರ್. ಸಲಿಕೆಯಲ್ಲಿ ಈ ಕಡೆ ಸರಿ, ಈ ಕಡೆ ಒಂದ್ಸರಿ ಅಪೋಸಿಟ್ ಡೈರೆಕ್ಷನ್ ಹೊಡೆದ್ರೆ ಗುಂಡಿ ಬೀಳುತ್ತೆ. ಮೇಲಿಂದ ಕೆಳಗಿನವರೆಗೂ ಮಣ್ಣನ್ನು ತಗೋಬೇಕು ನಾವು. ಬರೀ ಮೇಲಿಂದ ಅಷ್ಟೇ ಅಲ್ಲ, ಮಧ್ಯದ ಅಷ್ಟೇ ಅಲ್ಲ, ಕೆಳಗಿಂದ ಅಷ್ಟೇ ಅಲ್ಲ, ಮೇಲಿಂದ ಕೆಳಗಿನವರೆಗೆ 1 ಇಂಚು ಮೇಲಿಂದ ಕೆಳಗಿನವರೆಗೆ ಒಂದು ಪಟ್ಟಿಯಷ್ಟು ಮಣ್ಣನ್ನ ನಾವು ತಗೋಬೇಕಾಗತ್ತೆ. ಒಂದು ಗೇಣ ಆಳದಷ್ಟು ಬೇರುಗಳೇನಾದ್ರೂ ತುಂಬಾ ಆಳವಾಗಿ ಹೋಗ್ತದೆ ಅಂತಂದ್ರೆ ಸುಮಾರು 1 ಅಡಿಯಷ್ಟು ನಾವು ಮಣ್ಣನ್ನು ತಗೊಂಡ್ರೆ ಸಾಕಾಗತ್ತೆ. ಈ ಇಂತಲ್ಲೇ ತೆಗಿಬೇಕು, ಇಂತಲ್ಲಿ ತೆಗಿಬಾರ್ದು, ಹಂಗೇನಿರುತ್ತೆ? ಇದೆ ಸರ್, ಇದೆ. ಎಲ್ಲಾ ಮಣ್ಣು ಒಂದೇ ತರ ಇರಬೇಕು. ನಮ್ಮ ನಮೂನೆ ಮಣ್ಣ ಇತ್ತಂತಂದ್ರೆ ಅದನ್ನ ಮಿಕ್ಸ್ ಮಾಡಬಾರ್ದು. ನೀರ್ ಹರಿದೋಗಿರ್ತಕ್ಕಂಥ ಜಾಗದಲ್ಲಿ ಮಣ್ಣನ್ನು ತೆಗಿಬಾರ್ದು. ಎಲ್ಲಿ ಕಳೆಗಳು ಜಾಸ್ತಿ ಇರುತ್ತೆ ಅಂತಲ್ಲಿ ನಾವು ಮಣ್ಣನ್ನ ತೆಗಿಬಾರ್ದು. ಮರಗಳ ಬುಡದಲ್ಲಿ ಮಣ್ಣನ್ನ ತೆಗಿಬಾರ್ದು ಸರ್. ಕಣ ಮಾಡದಲ್ಲಿ ತೆಗಿಬಾರ್ದು. ಬದುಗಳ ಹತ್ರ ತೆಗಿಬಾರ್ದು. ಸ್ವಲ್ಪ ಒಳಭಾಗದಲ್ಲಿ ಹೋಗ್ಬಿಟ್ಟು ಒಂದ್ 8-10 ಕಡೆ ನಾವು ಮಣ್ಣು ಸ್ಯಾಂಪಲ್ ಅನ್ನ ಜಿಗ್ ಜಾಗ್ ಅಂತ ನಾವು ಕರಿತೇವೆ, ಜಡ್ ಅಕ್ಷರದಲ್ಲಿ ಅಲ್ಲಲ್ಲಲ್ಲಿ ಓಡಾಡ್ಬಿಟ್ಟು ಪಾಯಿಂಟ್ಗಳು ಮನಸ್ಸಿನಲ್ಲೇ ಮಾಡ್ಕೊಂಡು ಮಣ್ಣನ್ನ ತೆಗಿಬೇಕಾಗತ್ತೆ ಸರ್. 1 ಎಕರೆಗೆ 1 ಸ್ಯಾಂಪಲ್ ಅಥವಾ 1 ಎಕರೆಗೆ 1 ಸ್ಯಾಂಪಲ್ ಹಂಗೇನ? ಅದು ನಮೂನೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮೊದಲನೇದಾಗಿ ಈಗ ಮಣ್ಣು ಒಂದು 10 ಎಕರೆವರೆಗೂ ಒಂದೇ ತರ ಜಮೀನಿತ್ತು, ಇಳಿಜಾರು ಒಂದೇ ತರ ಇತ್ತು, ಮಣ್ಣಿನ ಕಣ ಸೈಜ್ ಅದು ಕೂಡ ಒಂದೇ ತರ ಇತ್ತು, ಆನಂತರ ಬಣ್ಣ ಅದು ಒಂದೇ ತರ ಇತ್ತಂದ್ರೆ ಒಂದೇ ಸ್ಯಾಂಪಲ್ ಸಾಕು ಸರ್. ಅದು ಬೇರೆ ಬೇರೆ ತರ ಇದ್ದಾಗ ನಾವು ಬೇರೆ ಬೇರೆ ಸ್ಯಾಂಪಲ್ ಅನ್ನ ಮಾಡಬೇಕಾಗತ್ತೆ. ಕನಿಷ್ಠ 1 ಎಕರೆಯಿಂದ 1 ಸ್ಯಾಂಪಲ್ ತಗೊಂಡೋಗಿ ನೀವು ಟೆಸ್ಟ್ ಮಾಡಿಸಿದ್ರೆ ಅದನ್ನ ನಾವು ಆ 1 ಎಕರೆಗೆ ನಾವು ಉಪಯೋಗ ಮಾಡಬಹುದು. ಯಾಕೆಂದ್ರೆ ಮಣ್ಣು ಒಂದು ಹೆಜ್ಜೆ ಹೆಜ್ಜೆಗೂ ಬದಲಾಗುತ್ತೆ. ನೀವು 4 ಎಕರೆಗೂ ಒಂದೇ ಸ್ಯಾಂಪಲ್ ತಗೊಂಡೋದ್ರೆ ಆ 4 ಎಕರೆದು ಅವರೇಜ್ ಬರ್ತದೆ ನಿಮ್ಗೆ ರಿಸಲ್ಟ್ ಅಷ್ಟೇ. ಅದ್ರ ಬದಲಿ ನೀವು ಪ್ರತಿಯೊಂದು ಎಕರೆಗೆ 1 ಸ್ಯಾಂಪಲ್ ಅನ್ನು ತಗೊಂಡು ನಾವು ಪರೀಕ್ಷೆ ಮಾಡ್ರಿ ಅಂತ ನಾನು ಕೇಳ್ಕೊತೀನಿ ಸರ್. ಈಗ ಇನ್ನೊಂದು ಏನಂದ್ರೆ ಸಾವಯವ ಕೃಷಿಕರು, ನೈಸರ್ಗಿಕ ಕೃಷಿಕರು, ಈ ರೀತಿ ಪದ್ಧತಿಗಳು ಈಗ ಚಾಲ್ತಿಯಲ್ಲಿ ಇದಾವ. ಅವರು ಮಣ್ಣು ಪರೀಕ್ಷೆಯ ಅವಶ್ಯಕತೆನೇ ಇಲ್ಲ, ನಾವು ಪ್ರತಿ ಬೆಳೆಗೂ ಪ್ರತಿ ವರ್ಷನು ಈ ಸಾವಯವ ಪದಾರ್ಥ ಮತ್ತೆ ಆಕಳ ಮೂಲದ ಸಗಣಿ, ಗಂಜಲ ಇವನ್ನೆಲ್ಲಾನು ಹಾಕೋದ್ರಿಂದ ಮಣ್ಣು ಸ್ಥಿರತೆಯನ್ನ ಪಡ್ಕೊಂಡ್ಬಿಡುತ್ತೆ. ಹಂಗಾಗಿ ಬೆಳೆ ಏನೇನ್ ಬೇಕು ಆ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ನೀವು ಮಣ್ಣಿನ ಪರೀಕ್ಷೆಗೆ ಅವಶ್ಯಕತೆನೇ ಇಲ್ಲ ಹಿಂಗಂತೇಳಿ ಅಂತಿರ್ತಾರೆ. ಖಂಡಿತ ಸರ್, ಅವರು ಏನ್ ಹೇಳ್ತಾ ಇದ್ದಾರೆ ಅದರಲ್ಲಿ ಪಾಯಿಂಟ್ ಇದೆ, ನಾವು ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು. ನಾವು ಸಾವಯವ ಹೋಗಿದ್ದೇ ಆದಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಸ್ಥಿರತೆ ಬರ್ತಾ ಹೋಗುತ್ತೆ. ಆದ್ರೆ ನೀವು ಒಂದ್ಸಲ ಆದ್ರೂ ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಯಾಕಂದ್ರೆ ಯಾವ ಅಂಶ ಕೊರತೆ ಇದೆ ಅಂತ ನೀವು ತಿಳ್ಕೊಬೇಕು. ತಿಳ್ಕೊಂಡು ನನಗಾಗ್ಲೇ ಹೇಳಿದೆ ಸಾವಯವ ರೀತಿ ಯಾವ ರೀತಿ ಪೋಷಕಾಂಶಗಳು ನಿರ್ವಹಣೆ ಮಾಡಬೇಕಂತಂದೇಳಿ. ಸಾರಜನಕ ಕೊರತೆ ಇದ್ರೆ ದ್ವಿದಳ ಧಾನ್ಯದ ಕಸಗಳನ್ನು ಹಾಕ್ಬಿಟ್ಟು ನಿಮ್ಮ ಜಮೀನಿಗೆ ಅಂತ ಗೊಬ್ಬರವನ್ನು ನೀಡಬೇಕು. ರಂಜಕ ಕೊರತೆ ಇತ್ತಂದ್ರೆ ಕಲ್ಲು ರಂಜಕದ ಪುಡಿಯನ್ನ ನಮ್ಮ ತಿಪ್ಪೆಗುಂಡಿಗೆ ಮಿಕ್ಸ್ ಮಾಡ್ಬಿಟ್ಟು ನೀಡಬೇಕು. ಪೊಟ್ಯಾಷ್ ಕೊರತೆ ಇದೆ ಅಂತ ಗೊತ್ತಾದ್ರೆ ಏಕದಳ ಧಾನ್ಯದ ಕಸಗಳನ್ನು ಮಿಕ್ಸ್ ಮಾಡಿ ಗೊಬ್ಬರ ತಯಾರು ಮಾಡ್ಬಿಟ್ಟು ನಮ್ಮ ಭೂಮಿಗೆ ನೀಡಬೇಕು ಅಂತ ಈಗಾಗಲೇ ಹೇಳಿದೆ ನಾನು. ಸಾವಯವ ಮಾಡ್ತಾ ಇದ್ರು ಕೂಡ ನೀವು ಪೋಷಕಾಂಶಗಳು ಯಾವ್ದು ಕೊರತೆ ಇದೆ ಅಂತ ತಿಳ್ಕೊಂಡ್ಲಿಕ್ಕೆ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಹ್ಯೂಮಸ್ ಅಂತೀವಲ್ಲ, ಆ ಸ್ಥಿತಿಗೆ ಮಣ್ಣನ್ನ ತಗೊಂಬಂದ್ವಿ ಅಂತೇಳಿದಾಗ ಮೇಲಿನ 7 ಇಂಚ್ ಮಣ್ಣು ಹ್ಯೂಮಸ್ ಆಗಿದೆ ಅಂದ್ರೆ ಅಲ್ಲಿ ಎಲ್ಲಾ ಪೋಷಕಾಂಶಗಳು ಲಭ್ಯ ಸ್ಥಿತಿಯಲ್ಲಿ ಇದಾವು, ಜೀವಾಣುಗಳ ಚಟುವಟಿಕೆ ಸಿಕ್ಕಾಬಿಟ್ಟೆ ಇದೆ. ಮತ್ತೆ ಹ್ಯೂಮಸ್ ಅಂದ್ರೆ ಅದು ಒಂಥರ ರಿಸರ್ವ್ ಬ್ಯಾಂಕ್ ಇದ್ದಂಗ ಅಂತೇಳಿ ಗೊತ್ತಾಯಿದೆ. ಹೌದಲ್ಲ, ಆ ಸ್ಥಿತಿಯಲ್ಲಿ ಇದ್ದಾಗೂ ಕೂಡ ರಾಸಾಯನಿಕಗಳನ್ನ ಬಳಸಬೇಕು ಅಂತ ಯಾಕೆ ಹೇಳ್ತೀರಿ? ಈ ಒಂದು ಹ್ಯೂಮಸ್ ಅಂತಕ್ಕಂಥದ್ದು ಏನಿದೆಯಲ್ಲ ಸರ್, ದುಷ್ಪರಿಣಾಮ ತಡೆಯಿಡತಕ್ಕಂಥ ಒಂದು ವಸ್ತು ಅದು. ಯಾವುದೇ ಒಂದು ರಾಸಾಯನಿಕ ಇರಲಿ, ಬೆಳೆಗಳಿಗೆ ತತ್ಕ್ಷಣ ಬೇಕು ಪೋಷಕಾಂಶಗಳು. ಆದ್ರೆ ಹ್ಯೂಮಸ್ ಅಂತಕ್ಕಂಥದ್ದು ತತ್ಕ್ಷಣ ಒದಗಿಸಲ್ಲ, ಸ್ಲೋ ಆಗಿ ನಿಧಾನಕ್ಕೆ ಕೊಡ್ತಕ್ಕಂಥ ಒಂದು ವಸ್ತು ಅದು. ಆದ್ರಿಂದ ಹ್ಯೂಮಸ್ ಎಷ್ಟೇ ಪ್ರಮಾಣದಲ್ಲಿ ಇದ್ರೂ ಕೂಡ ನೀವು ರಾಸಾಯನಿಕನೂ ಕೂಡ ಬಳಸಿದ್ರೆ ಬೆಳೆಗಳಿಗೆ ಎಷ್ಟು ಫಾಸ್ಟ್ ಆಗಬೇಕು ಆ ಪ್ರಮಾಣದಲ್ಲಿ ಅದು ಪೋಷಕಾಂಶ ಸಿಗುತ್ತೆ, ನಾವು ನಿರೀಕ್ಷಿಸಿದ ಒಂದು ಮಟ್ಟದಲ್ಲಿ ಇಳುವರಿ ಬರ್ತದೆ. ಅದಕ್ಕೋಸ್ಕರ ನಾವು ಸಮಗ್ರವಾಗಿ ಜೈವಿಕನ ಬಳಸ್ರಿ, ಈ ಸಾವಯವನ ಬಳಸ್ರಿ, ಈ ರಾಸಾಯನಿಕವನ್ನು ಬಳಸ್ರಿ, INM ಅಂತ ನಾವೇನು ಕರಿತೇವೆ ಅದನ್ನೇ ನಾವು ಇವಾಗಲೂ ಕೂಡ ವಿಜ್ಞಾನಿಗಳು ಶಿಫಾರಸು ಮಾಡ್ತೇವೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ. ಆದ್ರೆ ನಾವು ಮತ್ತೆ ರಾಸಾಯನಿಕ ಬಳಸಿದಾಗ ಅಲ್ಲಿ ಹ್ಯೂಮಸ್ ಅಲ್ಲಿ ಇರುವಂತ ಜೀವಾಣುಗಳಿಗೆ ತೊಂದರೆ ಆಗತ್ತೆ, ನಮ್ಮ ಎರೆಹುಳುಗಳಿಗೆ ತೊಂದರೆ ಆಗತ್ತೆ, ಇಂಥವೆಲ್ಲ ಸಮಸ್ಯೆ ಇರ್ತಾವಲ್ಲ. ಇರ್ತದೆ, ಇರ್ತದೆ ಸರ್, ಖಂಡಿತ ಇರ್ತದೆ. ಆದ್ರೆ ಹ್ಯೂಮಸ್ ನೊಳಗೆ ಕೋಟಿ ಕೋಟಿ ಗಟ್ಟಲೆ ಜೀವಾಣುಗಳು ಇರ್ತವೆ. ನಾವು ಬಳಸ್ತಕ್ಕಂಥ ಕಡಿಮೆ ಪ್ರಮಾಣದ ರಾಸಾಯನಿಕದಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾಶ ಆದರೂ ಕೂಡ ಇರ್ತಕ್ಕಂಥ ಒಂದು 90% ಏನು ಸೂಕ್ಷ್ಮ ಜೀವಿಗಳಿದ್ದಾವೆ ಅವು ಮತ್ತೆ ಮಲ್ಟಿಪ್ಲೈ ಆಗ್ತಾವೆ ಸರ್. ಅಲ್ಲಿ ಹ್ಯೂಮಸ್ ಇರಬೇಕಷ್ಟೇ, ನೀವು ಹ್ಯೂಮಸ್ ಅನ್ನ ಪೂರ ಖಾಲಿ ಮಾಡಬಾರ್ದು. ಅದೇ ಅದನ್ನ ಮೇಂಟೈನ್ ಮಾಡ್ತಾ ನೀವು ರಾಸಾಯನಿಕ ಹಾಕಿ ಏನು ಆಗೋದಿಲ್ಲ ಭೂಮಿಗೆ, ಮುಂದಿನ ಒಂದು ಜನಗಳಿಗೆ ಒಂದು ಒಳ್ಳೆಯ ಭೂಮಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಈಗ ಆ ರೀತಿ ಆ ಸ್ಥಿತಿಗೆ ಮಣ್ಣನ್ನು ತರಬೇಕು ಅಂದಾಗ ನಾವು ತೋಟಗಾರಿಕಾ ಬೆಳೆಗಳಲ್ಲಿ, ಬಹು ವಾರ್ಷಿಕ ಬೆಳೆಗಳಲ್ಲಿ ಇವನ್ನೆಲ್ಲಾನು ತರಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ನಾವು ಒಣಬೇಸಾಯದಲ್ಲಿ ಬಯಲು ಸೀಮೆಯಲ್ಲಿ ಬೆಳೀತಕ್ಕಂತ ಬೆಳೆಗಳಲ್ಲಿ ಹೇಗೆ ತರೋದು ಅವನ್ನ? ಆರು ತಿಂಗಳ ನಾವು ಬೇಸಿಗೆಯೊಳಗೆ ಭೂಮಿ ಎಲ್ಲ ತೆರ್ಕೊಂಡ್ ಕುಂತಿರ್ತಾವು, ಅಲ್ಲಿ ಹ್ಯೂಮಸ್ ಹೇಗೆ? ಬಯಲು ಸೀಮೆಯಲ್ಲಿ ಏನ್ ಕಸ ಸಿಗುತ್ತಲ್ಲ ಸರ್ ಬೆಳೆಗಳು, ಅದನ್ನೇ ಉಪಯೋಗಿಸ್ಬಿಟ್ಟು ಕಾಂಪೋಸ್ಟ್ ಗೊಬ್ಬರಗಳನ್ನು ಮಾಡ್ಕೋಬೇಕು ಸರ್. ಕಾಂಪೋಸ್ಟ್ ಗೊಬ್ಬರವನ್ನು ನಿಮ್ಮ ಜಮೀನಿಂದ ಏನ್ ವೇಸ್ಟ್ ಸಿಕ್ಕಿರುತ್ತೆ ಅದನ್ನ ನೀವು ವಾಪಸ್ ಹಾಕಿದ್ರೆ ಅಷ್ಟೇ ಸಾಕು. ಅಷ್ಟೇ ಹ್ಯೂಮಸ್ ಸಾಕ? ಹೌ, ನೀವು ಅದನ್ನು ಪ್ರತಿ ವರ್ಷ ನೀವು ಅಷ್ಟು ರಿಟರ್ನ್ ಮಾಡ್ತಾ ಹೋಗ್ರಿ ಭೂಮಿ. ಈಗೇನ್ ಮಾಡ್ತಾ ಇದೀವಿ ನಾವು, ಆ ಬೆಳೆಯ ಕಸವನ್ನು ತೆಗಿತೇವೆ, ಎಲ್ಲೋ ಬಳಸ್ತೇವೆ ಅಥವಾ ಎಲ್ಲೋ ತಿಪ್ಪೆಗುಂಡಿಲಿ ಹಾಕ್ಬಿಡ್ತೇವೆ, ಅದು ಯಾರಿಗೋ ಮಾರಾಟ ಮಾಡ್ಬಿಡ್ತೇವೆ. ನಮ್ಮ ಭೂಮಿಗೆ ವಾಪಸ್ ಹಾಕೋದೇ ಇಲ್ಲ, ನಾವು ವಾಪಸ್ ಹಾಕಿದ್ದೇ ಅದಲ್ಲಿ ಕಾಂಪೋಸ್ಟ್ ಮಾಡಿಬಿಟ್ಟು ಹಾಕ್ಬೇಕು. ತಿಪ್ಪಿದು ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಕಾವಾಗಿ ಅಲ್ಲಿರ್ತಕ್ಕಂತ ಜೀವಾಣುಗಳು ಸತ್ತೋಗಿ ಬರೀ ಅಲ್ಲಿ ರಾಸಾಯನಿಕ ಪೋಷಕಾಂಶಗಳು ಮಾತ್ರ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳಿ? ಇಲ್ಲ ಇಲ್ಲ ಸರ್, ಹಂಗೇನಿಲ್ಲ. ಟಿಪ್ಪಲ್ಲಿ ಡೆಫಿನೆಟ್ ಆಗಿ ಹೀಟ್ ಆಗುತ್ತೆ, ಯಾಕಂದ್ರೆ ಡಿಕಾಂಪೋಸಿಷನ್ ಅಂದ್ರೆ ಜೀರ್ಣಕ್ರಿಯೆ ನಡೀತಾ ಇರಬೇಕಾದ್ರೆ ಸೂಕ್ಷ್ಮ ಜೀವಿಗಳು ಚಟುವಟಿಕೆ ನಡೀತಾ ಇರುತ್ತೆ, ಅಲ್ಲಿ ಹೀಟ್ ಬಿಡುಗಡೆ ಆಗುತ್ತೆ, ಆದ್ರೆ ಸೂಕ್ಷ್ಮ ಜೀವಿಗಳು ಸಾಯಲ್ಲ. ಯಾಕಂದ್ರೆ ನಾವು ಕಾಲಿಟ್ಟಾಗ ಆಕಸ್ಮಿಕ ಕಾಲ್ ಜಾರಿ ಅಲ್ಲಿ ಹೀಟಿಗೆ ನಮ್ಗೆ ಗುಳ್ಳಿ ಬಂದ್ಬಿಡ್ತಾವ, ತುಂಬಾ ಹೀಟ್ ಇರುತ್ತೆ ಸರ್ 100%. ಆದ್ರೆ ಸೂಕ್ಷ್ಮ ಜೀವಿಗಳು ಬದುಕಿರ್ತಾವಲ್ಲ, ಅಂತ ಒಂದು ಪರೀಕ್ಷೆ ಮಾಡಿರ? ಹಾ, ಮಾಡಿದೆ ಸರ್. ಸೂಕ್ಷ್ಮ ಜೀವಿಗಳು ಎಂಥ ಟೆಂಪರೇಚರ್ ಜಾಸ್ತಿ ಆದ್ರೂ ಕೂಡ ಬದುಕತಕ್ಕಂತ ಸಾಧ್ಯತೆ ಬಹಳಷ್ಟಿದೆ. ಟೆಂಪರೇಚರ್ ಕೆಲವು ಬದುಕ್ತವು, ಕೆಲವು ಬದುಕಲ್ಲ ಅಂತ. ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಬದುಕಲ್ಲ ಸರ್, ಉಳಿದಂತ ಎಲ್ಲ ಮೋಸ್ಟ್ ಬದುಕ್ತಾವ. ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ಮಲಗ್ಲಿಕ್ಕೆ ಜಾಗ ಇದೆ, ಅದಕ್ಕೆ ಆ ಹ್ಯೂಮಸ್ ಅಂತಕ್ಕಂತ ಒಂದು ಮನೆ ಇದೆ, ಆ ಮನೆ ಇರೋದ್ರಿಂದ ನೀವು ಎಷ್ಟೇ ಹೀಟ್ ಮಾಡಿದ್ರು ಅದು ತಡ್ಕೋತಾವ ಸರ್. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇದಕ್ಕೆ ಮಣ್ಣು ಪರೀಕ್ಷೆ, ನೀರಿನ ಪರೀಕ್ಷೆ ಅದನ್ನ ಮಾಡಬೇಕು, ಅವರಿಗೆ ಹೆಲ್ತ್ ಕಾರ್ಡ್ ಕೊಡಬೇಕು, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ತೀವಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾ, ಖಂಡಿತ ಸರ್. ಈಗ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ತುಂಬಾ ಒಂದು ಇದರಲ್ಲಿ ಜಾರಿಯಲ್ಲಿದೆ, ಮಣ್ಣು ಪರೀಕ್ಷೆಯನ್ನು ಎಲ್ಲರೂ ಮಾಡಿಸಲೇಬೇಕು, ಉಚಿತ ಕಾರ್ಡ್ಗಾಗಿ ಸಮೀಪದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಂತ ಪದೇ ಪದೇ ಜಾಹೀರಾತು ಬರ್ತಾ ಇರ್ತದೆ, ನೀವೆಲ್ಲ ಟಿವಿಲಿ ನೋಡ್ತಾ ಇರ್ತಾರೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಮಣ್ಣು ಆರೋಗ್ಯ ಕಾರ್ಡ್ ಕೊಡಬೇಕಂತಂದೇಳಿ ಪ್ರತಿ ಗ್ರಾಮದಿಂದ ಮಣ್ಣುಗಳನ್ನು ಆಯ್ದುಕೊಂಡು ಒಂದು ಪಾಯಿಂಟ್ನಲ್ಲಿ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಮಣ್ಣು ಪರೀಕ್ಷೆಗೆ ಅಳವಡಿಸಿಬಿಟ್ಟು ರೈತರಿಗೆ ಕಾರ್ಡ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೆ. ಆದ್ರಿಂದ ರೈತರು ತಮ್ಮ ಜಮೀನಿನ ಮಣ್ಣುಗಳನ್ನು ತಗೊಳಕ್ ಬಂದಾಗ ಅವರಿಗೆ ಒಂದು ಏನೋ ಸಹಾಯವನ್ನು ಮಾಡಿಬಿಟ್ಟು ನಿಮ್ಮ ಜಮೀನಿನ ಮಣ್ಣಿನ ಸ್ಯಾಂಪಲ್ ಅನ್ನ ಆಯ್ದುಕೊಳ್ಳಲಿಕ್ಕೆ ನೀವು ಕೂಡ ಹೆಲ್ಪ್ ಮಾಡಿ, ಹೆಲ್ಪ್ ಮಾಡಿಬಿಟ್ಟು ನಿಮ್ಮ ಒಂದು ಡೀಟೇಲ್ ಅನ್ನ ಬರ್ಕೊಳ್ಳಿ, ಅವ್ರು ಏನ್ ಮಾಡಿದ್ದಾರೆ, ನಿಮ್ಮ ಜಮೀನಿನ ಒಂದು ಸರ್ವೆ ನಂಬರ್ ಎಲ್ಲೆಲ್ಲಿ ಏನೇನು ಎಂಟ್ರಿ ಆಗಿದೆ, ಅದನ್ನತ್ರ ಅದರ ಒಂದು GPS ರೀಡಿಂಗ್ಸ್ ಅಂತ ಬರ್ಕೋತಾರೆ, ಅದನ್ನೆಲ್ಲದನ್ನು ಕೂಡ ನೀವು ಅದನ್ನ ಒಂದು ಶೇಖರಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ರಿಸಲ್ಟ್ ಕೊಟ್ಟಾಗ ನಿಮ್ಮ ಜಮೀನಿಗೆ ಅದನ್ನ ಅಳವಡಿಸಲಿಕ್ಕೆ ನೀವು ಪ್ರಯತ್ನ ಮಾಡಿ. ಈ ಹೆಲ್ತ್ ಕಾರ್ಡ್ ಎಷ್ಟು ದಿನ ಬಾಳಿಕೆ ಬರುತ್ತೆ? ಅಂದ್ರೆ ಬಾಳಿಕೆ ಅಂದ್ರೆ ಅದರ ಜೀವ ಅಲ್ಲ. ಹೌದು, ಗೊತ್ತಾಯ್ತು. ಮಣ್ಣು ಪರೀಕ್ಷೆ ಮತ್ತೊಮ್ಮೆ ಎಷ್ಟು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಹೇಳಿ ನಿಮ್ಮ ಪ್ರಶ್ನೆ. ಹೌದಲ್ಲ ಸರ್, ಖಂಡಿತ ಸರ್. ಈಗ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡಿದ್ರೆ ತುಂಬಾ ಉತ್ತಮ, ಸಾಧ್ಯ ಇಲ್ಲ ಅಂತಂದ್ರೆ ಕನಿಷ್ಠ ಒಂದು 3 ವರ್ಷ ಆದ್ರೂ ನೀವು ಇಟ್ಕೋಬಹುದು. ಯಾಕೆಂದ್ರೆ ನಮ್ಮ ಮಣ್ಣಿನೊಳಗಡೆ ಯಾವುದೇ ಒಂದು ಅಂಶ ಸಡನ್ ಆಗಿ ಎದ್ದು ನಿಂತ್ಕೊಳಲ್ಲ. ಈಗ ಯೂರಿಯಾ ಹಾಕಿಬಿಟ್ರೆ ತಿಳ್ರಿ ಚೀಲಗಟ್ಟಲೆ, ಸಡನ್ ಆಗಿ ಸಾರಜನಕ ಹೆಚ್ಚಾಗೋದಿಲ್ಲ ಅದು. ಈಗ ಮುಂದಿನ ವರ್ಷ ನೋಡಿದ್ರೆ ಮಳೆಯಲ್ಲಿ ಆಗ್ಲೇ ಕೊಚ್ಕೊಂಡೋಗಿರ್ತದೆ, ನೀರಲ್ಲಿ ಆವಿಯಾಗಿ ಹೋಗಿರ್ತದೆ, ಮಿಕ್ಸ್ ಆಗ್ಬಿಟ್ಟು ಅದು ಬದಲಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಅದೇ ರಂಜಕ ನೀವು ಚೀಲಗಟ್ಟಲೆ ಸುರಿದ್ರೆ ಅಂತೇಳಿ ಮಣ್ಣಲ್ಲಿ ಸಿಗ್ಲಾರದ ರೂಪಕ್ಕೆ ಹೋಗ್ಬಿಡ್ತದೆ. ಪೊಟ್ಯಾಶು ಕೂಡ ಹಾಗೇನೆ, ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದಾಗ ಮಣ್ಣಲ್ಲಿ ಸಿಗ್ಲಾರದ ರೂಪಕ್ಕೆ ಹೋಗುತ್ತೆ ಅಥವಾ ಬಸದೋಗುತ್ತೆ, ಕೊಚ್ಕೊಂಡೋಗುತ್ತೆ, ಭೂಮಿಯಲ್ಲಿ ತಂತಾನೇ ಅದು ಎದ್ನಿಲ್ಲ. ಆದ್ರಿಂದ ನೀವು ಮಣ್ಣು ಪರೀಕ್ಷೆ ನೀವು ಒಂದ್ಸಲ ಮಾಡಿಸಿದ್ರೆ ಕನಿಷ್ಠ ಒಂದು 3-4 ವರ್ಷ ಆದ್ರೂ ನೀವು ಅದನ್ನು ಬಳಸಬಹುದು. ಯಾಕಂದ್ರೆ ನಿಮ್ಮ ಒರಿಜಿನಲ್ ಭೂಮಿ ಪವರ್ ಏನಿರ್ತದೆ ಅದೇ ಉಳಿತಕ್ಕಂಥದ್ದು ಕೊನೆಗೆ. ಆ ಪವರ್ ಅನ್ನ ಹಂತ ಹಂತವಾಗಿ ಸಾವಯವದ ಮೂಲಕ ನೀವು ಅಭಿವೃದ್ಧಿಪಡಿಸಿದ್ದೇ ಆದ್ರೆ ಖಂಡಿತ ಅದು ದೃಢವಾಗ್ತಾ ಹೋಗುತ್ತೆ. ಹಾಗಾಗಿ ಈ ಹೆಲ್ತ್ ಕಾರ್ಡ್ ಮಣ್ಣು ಆರೋಗ್ಯ ಕಾರ್ಡ್ ಅದವಲ್ಲ, ಇವು ಪರ್ಮನೆಂಟ್ ಏನಲ್ಲ, ಒಂದು 3 ವರ್ಷ ಬಳಸಬಹುದು ಸರ್. ಮೂರು ವರ್ಷ ಬಳಸಬಹುದು. ಮೂರು ವರ್ಷದ ನಂತರ ಮತ್ತೆ ಕೊಡ್ತಾರ ಹೇಗೆ? ಮೂರು ವರ್ಷದ ನಂತರ ನಾವು ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಮ್ಮ ಭೂಮಿಲಿ ಏನ್ ಹೆಚ್ಚಾಗಿದೆ, ಏನ್ ಕಡಿಮೆ ಆಗಿದೆ, ನಾವು ಗೊಬ್ಬರ ಹಾಕಿದ್ ಸರಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆ ರೀತಿ ನಾವು ನಿರ್ವಹಣೆ ಮಾಡಬಹುದು. ಏನೂ ನಮ್ಮ ಹತ್ರ ಪರೀಕ್ಷೆ ಮಾಡ್ಲಿಕ್ಕೆ ಸೌಲಭ್ಯನೇ ಸಿಕ್ಕಿಲ್ಲ ಅಂತಂದಾಗ ನಾವು ಅದೇ ಕಾರ್ಡ್ ಅನ್ನ ಬಳಸ್ತಾ ಹೋಗ್ಬೋದು. ಒಟ್ಟಾರೆ ರಾಜ್ಕುಮಾರ್ ಅವರು ಇಲ್ಲಿ ತನಕ ಮಣ್ಣು ಮತ್ತು ನೀರಿನ ಪರೀಕ್ಷೆ ಅದರ ಮಹತ್ವ ಎಲ್ಲಾನು ಹೇಳಿದ್ರಿ, ಮತ್ತು ರೈತರು ಎಲ್ಲೆಲ್ಲಿ ಗಮನ ಹರಿಸಬೇಕು ಅನ್ನೋದು ಕೂಡ ಹೇಳಿದ್ರಿ. ನಿಮ್ಮನ್ನ ಮಾತಾಡಿಸಬೇಕು ನಮ್ಮ ರೈತರು ಇನ್ನೂ ಪ್ರಶ್ನೆ ಕೇಳಬೇಕು ಅಂದ್ರೆ ನನ್ನ ಒಂದು ಮೊಬೈಲ್ ನಮ್ಮ ಸಂಖ್ಯೆಯನ್ನ ಬರ್ಕೊಳ್ಳಿ ಸರ್. ಎಲ್ಲಾ ರೈತರಿಗೂ ನಾನು ಹೇಳ್ತೇನೆ, ನನ್ನನ್ನ ಮೊಬೈಲ್ ಮೂಲಕ ಸಂಪರ್ಕ ಮಾಡಬಹುದು. ನನ್ನ ನಂಬರು 9482825829. ಸಂಖ್ಯೆ ನಾನೊಂದ್ಸಲ ಹೇಳ್ತೇನೆ, 9482825829. ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಜಿ ಆರ್ ಅವರ ಜೊತೆ ಮಾತಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಅದರ ಮಹತ್ವ ಕುರಿತು ನಮಗೆ ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ರಾಜ್ಕುಮಾರ್. ಕೊನೆಯದಾಗಿ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಡಾಕ್ಟರ್ ರಾಜ್ಕುಮಾರ್, ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾನೆ ಜೀವನದೊಳಗೊಮ್ಮೆ ನೋಡಿ ಜೋಗದ ಗುಂಡಿ ಅಂತ. ನಾನು ತಮ್ಮ ರಾಜ್ಕುಮಾರ್ ಹೇಳ್ತೇನೆ ನಿಮ್ಮಲ್ಲಿ, ರೈತ ಬಾಂಧವರೇ ಜೀವನದೊಳಗೆ ಒಮ್ಮೆ ಆದರೂ ನೀವು ಮಾಡಿಸಿ ಮಣ್ಣು ಪರೀಕ್ಷೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ. ನಮಸ್ಕಾರ. ಮಣ್ಣು ಮತ್ತು ನೀರಿನ ಪರೀಕ್ಷೆ ಈ ಕುರಿತು ಡಾಕ್ಟರ್ ರಾಜ್ಕುಮಾರ್ ಜಿ ಆರ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು HB ರಾಮಡ್ಗಿ. ಇದುವರೆಗೆ ಬೇಸಾಯ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ಸ್ವಚ್ಛ ಜಲ 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ. ಕುಡಿಯುವ ಶುದ್ಧ ನೀರು ಇನ್ನಾಗಲಿದೆ. ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಎನ್ಎಸ್ವಿ ಪಾಕ್ಷಿಕ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ. ನವೆಂಬರ್ 21 ರಿಂದ ಡಿಸೆಂಬರ್ 4 ರವರೆಗೆ ಎನ್ಎಸ್ವಿ ಶಸ್ತ್ರಚಿಕಿತ್ಸೆ ಸರಳ, ಸುಲಭ, ಸುರಕ್ಷಿತ. ಲೈಂಗಿಕತೆಗೆ ಧಕ್ಕೆ ಇಲ್ಲ, ವಿಶ್ರಾಂತಿಯ ಅಗತ್ಯವಿಲ್ಲ. ಎನ್ಎಸ್ವಿಯನ್ನು ಪುನರ್ ಬದಲಾಯಿಸಬಹುದು. ನೆನಪಿಡಿ, ಎನ್ಎಸ್ವಿ ಕೇವಲ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ, ಲೈಂಗಿಕ ರೋಗಗಳಿಂದ ರಕ್ಷಣೆ ನೀಡುವುದಿಲ್ಲ. ಸ್ವಯಂ ಪ್ರೇರಿತರಾಗಿ ಎನ್ಎಸ್ವಿಗೆ ಒಳಗಾಗಿ. ಪುರುಷರ ಕುಟುಂಬ ಯೋಜನೆಯ ಉಪಾಯ, ಪರಿಪಕ್ವ ಕುಟುಂಬದ ಅಡಿಪಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಹಿಂದಳಕ್ಕೆ ನೋಡಿದರೆ ನಿನ್ನ